ಪೂರ್ಣಕಾಲಿಕವಾಗಿ ನೀವು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಂತವರು, ಜೊತೆಗೆ ಡೈರಿಯಲ್ಲಿ ನೀವು ನಿರ್ದೇಶಕರಾಗಿಯೂ ಕೂಡ ಕೆಲಸ ಮಾಡಿದ್ರಿ, ಮುಖ್ಯಸ್ಥರಾಗಿಯೂ ಕೂಡ ಕೆಲಸ ಮಾಡಿದ್ರಿ. ಹೇಳಿ, ಈ ಹೈನುಗಾರಿಕೆಯ ಒಂದು ಮಹತ್ವ ಏನು, ಏನೇನು ಸೂಕ್ಷ್ಮ ವಿಚಾರಗಳಿವೆ? ಹೈನುಗಾರಿಕೆಯಲ್ಲಿ ನಾವು ಮನೆಯವರೇ ಕಷ್ಟಪಟ್ಟರೆ ನಮಗೆ ಒಂದು ಲಾಭ ಉಂಟು, ಅದರಲ್ಲಿ ಲೇಬರ್ಸ್ ಮಾಡಿದ್ರೆ ಲಾಭ ಇಲ್ಲ ಸರ್. ಅವರಿಗೆ 500 ರೂಪಾಯಿ ಕೂಲಿ ಕೊಡಬೇಕು ನಾವು, ಅಂದ್ರೆ ನಾವೇ ಮಾಡುತ್ತದೆ. ಈ ಒಂದು ಕಲ್ಲಿದೆ, ಅದನ್ನ ಈ ಕಡೆಯಿಂದ ಆ ಕಡೆಗೆ ಸಾಗಿಸಬೇಕು, ಕಷ್ಟಪಟ್ಟು ಸಾಗಿಸುವುದು ಅಂತ ಹೇಳ್ತೀವಿ. ಆ ಹೈನುಗಾರಿಕೆಯಲ್ಲಿ ಕಷ್ಟಪಡುವುದು ಅಂದ್ರೆ ಹೇಗೆ? ಕಷ್ಟಪಡುದು ಸಾಕಷ್ಟು ಕಷ್ಟ ಉಂಟು ಸರ್. ಅದು ಏನೇನು ಕಷ್ಟ ಉಂಟು ಹೇಳಿ? ಕಷ್ಟ ಉಂಟು, ಇದು ಬೆಳಿಗ್ಗೆ ಇದ್ದು ಅಟ್ಟಿ ಕ್ಲೀನ್ ಮಾಡಬೇಕು, ಮತ್ತೆ ದನವನ್ನು ಸಹ. ಬೆಳಿಗ್ಗೆ ಅಂದ್ರೆ ಎಷ್ಟು ಗಂಟೆ? ಬೆಳಿಗ್ಗೆ ಅಂದ್ರೆ 6 ಗಂಟೆ ಆಗುವಾಗ ಎಲ್ಲ, 7 ಗಂಟೆ ಆಗುವಾಗ ಎಲ್ಲ ಅದರ ಕೆಲಸ ಎಲ್ಲ ಆಗ್ಬೇಕು ಸರ್. ಕ್ಲೀನ್ ಮಾಡಿ ಮತ್ತೆ ಹಾಲು ಕರೆಸಬೇಕು. ಈಗ ಹಸುಗಳು ಇರುವಂತಹ ಮನೆಯಲ್ಲಿ ಎಲ್ಲರೂ ಇಡುವುದಿಲ್ಲ ಅಂತ ಒಂದು ಅಭಿಪ್ರಾಯ ಉಂಟು, ಹಸುಗಳಿಗೆ ಬಿಸ್ತವೆ ಅಂತ. ಇಲ್ಲ ಇಲ್ವಾ? ಇಲ್ಲ, ನಾವು ಇರ್ತೇವೆ, ಕೂಗುದಿಲ್ಲ ಅದು. ಕೂಗುದಿಲ್ಲ? ಇಲ್ಲ, ಕೂಗುದಿಲ್ಲ. ಈಗ ನೀವು ಮೊದ್ಲು ಹೇಳ್ತೀರೋ ಹಸು ಹೇಳ್ತದ? ಅದು ನಾವು ಹೇಳುದು. ನೀವು ಹೇಳೋದು? ನಾವೇ. ನೀವು ಎದ್ದು ಹೋದ್ರೆ ಮಾತ್ರ ಹಸು ಹೇಳ್ತದೆ. ಈಗ ಅಂದ್ರೆ ಸ್ವಲ್ಪ ಚಳಿ ಅಲ್ಲ, ಚಳಿಗೆ ಹೇಳಲಿಕ್ಕೆ ಕೇಳುದಿಲ್ಲ. ನೀವು ಹೋಗಿ ಎಬ್ಬಿಸಬೇಕು ಅವ್ರನ್ನ. ಹೌದು. 6 ಗಂಟೆಗೆ ಅಂದ್ರೆ 6 ಗಂಟೆಗೆ ಹೋಗ್ಬೇಕು, 6:30ಗೆ ಆದ್ರೆ ಮತ್ತೆ? ಇಲ್ಲ, 6 ಗಂಟೆ ನಮಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ, ಅದಕ್ಕೂ ರೆಡಿ ಮಾಡ್ಬೇಕು. ಮತ್ತೆ ನಮ್ಮ ಹತ್ರ ಮಿಷನ್ ಎಲ್ಲ ಉಂಟು, ಹಾಲು ಕರೆಸುವ ಮಿಷನ್ ಉಂಟು. ಎಷ್ಟು ಹಸುವನ್ನು ಸಾಕೊಂಡಿದ್ರಿ? ನಮ್ಮ ಹತ್ರ ಈಗ 3 ಹಸು ಉಂಟು, ಮತ್ತೆ 2 ಗಬ್ಬದ್ದು ಗಡಸುಗಳು. 3 ಹಸು ನಮಗೆ 35 ಲೀಟರ್ ಹಾಲು ಕೊಡ್ತೇವೆ ಸರ್. 3 ಹಸುವಿನಿಂದ 35 ಲೀಟರ್, ಹೆಚ್ಚು ಕಮ್ಮಿ 12 ಲೀಟರ್. ಹೌದು, 2 ಹೊತ್ತು ಸೇರಿ. 2 ಹೊತ್ತು ಸೇರಿ ಕೊಡ್ತೇವೆ ಸರ್, 3 ಹಸು. ಆಮೇಲೆ ಈಗ ಹಸು ಸಾಕಣೆ ಅಂದ್ರೆ ದೈನಂದಿನ ಏನೇನ್ ಮಾಡ್ಬೇಕು? ಈಗ ಬೆಳಿಗ್ಗೆ 6 ಗಂಟೆಗೆ ಹೋಗಿ ದನವನ್ನು ಎಬ್ಬಿಸ್ತೀರಿ, ಆಮೇಲೆ ಏನ್ ಮಾಡ್ತೀರಿ? ಆಮೇಲೆ ಅದಕ್ಕೆ ಆಮೇಲೆ ತಿನ್ಲಿಕ್ಕೆ ಹಾಕ್ಬೇಕು, ಹಾಲು ಕರೆಸಿದ ನಂತರ ಫುಡ್ ಹಾಕ್ಬೇಕು, ಡೈರಿಗೆ ಮುಟ್ಟಿಸ್ಬೇಕು ಹಾಲನ್ನು. ಈಗ ಫುಡ್ ಹಾಕ್ಬೇಕು ಅಂತ ಹೇಳಿದ್ರಿ, ಏನ್ ಫುಡ್ ಹಾಕ್ತೀರಿ, ಏನ್ ಫೀಡ್ ಹಾಕ್ತೀರಿ? ಫುಡ್ ನಾವು ಡೈರಿದ್ದೆ ಹಾಕುದು ಸರ್, ಡೈರಿದ್ದೆ ಫೀಡ್ ಹಾಕುದು, ಅದು ಮಾತ್ರ ಹಾಕುದು, ಬೇರೆ ಹಾಕುದಿಲ್ಲ ನಾವು, ಬೇರೆ ಹಾಕುದಿಲ್ಲ. ಮತ್ತೆ ನಮ್ಮದೇ ತೋಟದ ಹುಲ್ಲು ಹಾಕುದು. ಅದು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಹೇಗೆ ಕೊಡುದು? ನಾವು ಅಂದ್ರೆ ಒಂದು ದನಕ್ಕೆ 6 ಕೆಜಿ ಹಾಗೆ ಕೊಡ್ತೇವೆ. ಅದು ಮಾತ್ರ ಹೀಗೆ ಹುಡಿ ಹಾಕುದು, ನಾವು ಹುಡಿ ಹಾಕುದು, ನೀರು ಕರಿದ ನಂತರ ಹಾಕುದ? ಇಲ್ಲ, ಹಾಲು ಕರೆದ ನಂತರವೇ ಹಾಕುದು ನಾವು. ಹಾಲು ಕರಿಯುವಾಗ ಏನು ಫೀಡ್ ಕೊಡ್ಲಿಕ್ಕೆ? ಏನಿಲ್ಲ, ಹಾಲು ಕರೆದ ನಂತರವೇ ನಾವು ಹಾಕುದು ಅದನ್ನು. ಈ ಹಸಿ ಹುಲ್ಲು ಒಣ ಮೇವಲ್ಲ ನಾವು ಜಾಸ್ತಿ ಈಗ ಹಸಿ ಹುಲ್ಲು ಹಾಕುದು, ಅಂದ್ರೆ ಹಸಿ ಹುಲ್ಲು ನಮಗೆ ಈಗ ಸ್ವಲ್ಪ ಕಡಿಮೆ ಆಗಿದೆ, ಹಾಗೆ ಈಗ ಒಣ ಹುಲ್ಲೆ ಹಾಕುದು ನಾವು. ಹಸಿ ಹುಲ್ಲನ್ನು ನೆಟ್ಟು ಬೆಳೆಸಿರುವಂತದ್ದು ಅಥವಾ ತೋಟದಲ್ಲಿ ಬೆಳೆದಿರುವ? ಇಲ್ಲ, ನೆಟ್ಟು ಸ್ವಲ್ಪ ಮಾಡಿದ್ದೇವೆ. ನೇಪಿಯರ್ ಉಂಟು ಸರ್ ನಮ್ಮ ಹತ್ರ. ಇದ್ರ ಬಗ್ಗೆ ಹೇಳಿಗ, ಹಸಿರು ಹುಲ್ಲನ್ನ ನೆಟ್ಟು ಬೆಳೆಸುವುದು ಅಂದ್ರೆ ಹೇಗೆ, ಯಾವ ರೀತಿ ಮಾಡ್ತೀರಿ? ಅದು ನೆಟ್ಟು ಬೆಳೆಸುದಂದ್ರೆ ಅದಕ್ಕೆ ನೀರು ಬೇಕು, ಮತ್ತೆ ಅದಕ್ಕೆ ಇದು ಸ್ಲರಿ ಇದ್ರೆ ಒಳ್ಳೇದು, ಒಳ್ಳೇದು ಬರ್ತದೆ ಅದು ತರಿ. ಅದಕ್ಕೆ ಬಿಡ್ಲಿಕ್ಕೆ ವ್ಯವಸ್ಥೆ ಎಲ್ಲ ಬೇಕು, ಆತರ ಮೋಟರ್ ಬೇಕು, ಹಾಗೆ ಆ ವ್ಯವಸ್ಥೆ ನಾವು ಮಾಡ್ಲಿಲ್ಲ. ಇಲ್ಲ, ನಾವು ಅಂದ್ರೆ ಗೊಬ್ಬರ ಮಾಡ್ತೇವೆ, ನಾವು ಅಟ್ಟಿ ಗೊಬ್ಬರ ತೋಟಕ್ಕೆ ಹಾಕ್ತೇವೆ, ಸೆಗಣಿನ ತಕೊಂಡೋಗಿ ಹೊಂಡ ಹಾಕಿ ಆ ನಂತರ ಗೊಬ್ಬರವನ್ನು ತೋಟಕ್ಕೆ ಹಾಕ್ತೇವೆ ನಾವು. ಈ ಸಗಣಿಯನ್ನು ತಗೊಂಡೋಗಿ ಗುಡ್ಡಿಗೆ ಹಾಕ್ತಿರಲ್ಲ, ಮಳೆಗಾಲದಲ್ಲಿ ಮುಚ್ಚಿಗೆ ಕೊಡ್ಲಿಕ್ಕೆ ಉಂಟಾ ಅಥವಾ ಹೇಗೆ? ಇಲ್ಲ, ಮಳೆಗಾಲದಲ್ಲಿ ಮುಚ್ಚಿ ಕೊಡ್ಲಿಲ್ಲ, ಮತ್ತೆ ನಾವು ತೆಗಿಲಿಕ್ಕೆ ಆಗುವ 1 ವಾರ ಟೈಮ್ ಇರುವಾಗ ಅದನ್ನು ಕಟ್ತೇವೆ, ನೀರನ್ನು ಕಟ್ತೇವೆ ನಾವು. ಕಟ್ಟು ಅದು ಒಣಗ್ತದಲ್ಲ, ಬೇರೆ ಸೈಡ್ಗೆ ಬಿಟ್ಟು ಬಿಡ್ತೇವೆ ನಾವು. ಹಾಗೆ ಒಣಗಿದ ಗೊಬ್ಬರವನ್ನ ತೋಟಕ್ಕೆ ಕೊಟ್ಟರೆ ಒಳ್ಳೇದು, ಹಸಿ ಗೊಬ್ಬರ ಕೊಟ್ಟರೆ ಒಳ್ಳೇದ? ಹಸಿ ಕೊಟ್ರೆ ಒಳ್ಳೆ ಗೊಬ್ಬರ ಕೊಟ್ರೆ ಒಳ್ಳೇದು ಅಂತ. ಈಗ ಕಣ್ಣಿಗೆ ಕಾಣುವ ಹಾಗೆ ಒಣಗಿದ್ರೆ ಒಳ್ಳೇದಾ ಅಥವಾ ಸಗಣಿ ಹಸಿ ಇದ್ರೆ ಈ ಬಿಳಿ ಕುರುವಾಯಿ ಅಂತ ಒಂದು ಕೀಟಗಳು ಬರ್ತದಲ್ಲ, ಅದು ಜಾಸ್ತಿ ಆಗ್ತದೆ ಅಂತ ಹೇಳ್ತಾರೆ, ಕಾಣ್ಲಿಕ್ಕೆ ಸಿಗ್ತದ? ಈ ಗೊಬ್ಬರದ ಹುಳ ಅಂತ ಹೇಳ್ತೀವಲ್ಲ, ಅದುವೇ ದೊಡ್ಡದಾಗಿ ಕುರುವಾಯಿ ಆಗ್ತದೆ. ಆ ಗೊಬ್ಬರದ ಹುಳು ಅಂತ ಕಂಡ್ರೆ ಅದನ್ನ ಸಾಯಿಸಬೇಕಲ್ಲ. ಸರಿಗ, ಹಾಲನ್ನ ಕರೆಯುವಂತಹ ಸಂದರ್ಭದಲ್ಲಿ ಕೈಯಿಂದ ಕರೆಯುವಂತಹದ್ದು ಮತ್ತು ನೀವು ಮೆಷಿನ್ ಅನ್ನ ಇಟ್ಕೊಂಡಿದ್ರಿ ಅಂತ ಹೇಳಿದ್ರಿ, ಏನು ನಿಮಗೆ ಅನುಕೂಲ ಆಗ್ತದೆ ಮೆಷಿನ್ ಅನ್ನು, ಮತ್ತು ಮೆಷಿನ್ ನಿರ್ವಹಣೆ ಎಲ್ಲ ಹೇಗೆ? ಮಿಷನ್ ಅನ್ನು ವಾರಕ್ಕೆ ಒಂದು ಸಲ ಕ್ಲೀನ್ ಮಾಡ್ಬೇಕು ಮಿಷನ್ ಅನ್ನು, ಅಂದ್ರೆ ಕೈಯಲ್ಲಿ ಕರೆಸೋದಕ್ಕಿಂತ ಮಿಷನ್ ಅಲ್ಲಿ ಒಳ್ಳೇದು ಅಂತ ನಮಗೆ. ಈಗ ಸಾಮಾನ್ಯವಾಗಿ ಹಸು ಸಾಕಣೆ ಮಾಡುವಂತವ್ರು ಹೇಳುವಂತದ್ದು, ಮೆಷಿನ್ ಹಾಕಿದ್ರೆ ರಕ್ತ ಬರ್ತದೆ, ಹಾಗೆ ಬರ್ತದೆ, ಹೀಗೆ ಬರ್ತದೆ ಅಂತೆಲ್ಲ ನಿಮ್ಮ ತಲೆ ಕೆಡಿಸೋದಿಲ್ಲ? ಇಲ್ಲ ಇಲ್ಲ, ಏನಿಲ್ಲ ಸರ್. ನಮಗೆ ಅನುಭವ ಆಯ್ತು. ಮೊದ್ಲು ಎಲ್ಲರೂ ಹೇಳ್ತಿದ್ರು ಅದು ರಕ್ತ ಬರ್ತದೆ ಆತರ ಆಗ್ತದೆ ಅಂತ ಹೇಳ್ತಿದ್ರು. ಇಲ್ಲ, ಕ್ಲೀನ್ ಹಾಲು ಇಳಿಸ್ತದೆ, ಹಾಲು ಸಹ ಉಳಿಯುದಿಲ್ಲ ಅದರಲ್ಲಿ, ಒಳ್ಳೇದು ಬರ್ತದೆ. ಅದು ಕರೆಂಟ್ ಇಂದ ನಡೆಯುವ? ಹೌದು, ಕರೆಂಟ್ ಇಂದ. ಕರೆಂಟ್ ಇಲ್ದಿದ್ರೆ ಇನ್ವರ್ಟರ್ ಅಲ್ಲಿ ಆಗ್ತದೆ. ಆಮೇಲೆ ಹಾಲು ಕರೆಯುವುದಕ್ಕಿಂತ ಮೊದಲು ಮತ್ತು ನಂತರದ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಹಾಲು ಕರೆಯುವ ಮೊದಲು ಅದನ್ನೆಲ್ಲ ಕ್ಲೀನ್ ಕೆಚ್ಚಲು ತೊಳಿಬೇಕು. ನಾವು ಹೇಗೂ ದನವನ್ನು ತೊಳಿತೇವಲ್ಲ ಸರ್, ದನವನ್ನು ತೊಳೆದ ನಂತರ ಮತ್ತೆ ಅದನ್ನು ಬಟ್ಟೆಯಲ್ಲಿ ಒರೆಸಬೇಕು ಕೆಚ್ಚಲನ್ನು. ಯಾಕೆ ಅದು? ಅದು ಇದು ಅದು ಸಿಕ್ ಅದಕ್ಕೆ ಇದು ಉಂಟಲ್ಲ ಮಿಷನ್, ಇದು ಇದು ಸಿಕ್ಕಿಸುದುಂಟಲ್ಲ, ಅದು ಅದಕ್ಕೆ ಆಗುದಿಲ್ಲ. ಅದು ನೀರಿನ ಪಸಿ ಇದ್ರೆ ಆಗುದಿಲ್ಲ, ಜಾರ್ತದೆ. ಅದಕ್ಕೆ ಒರೆಸ್ಬೇಕು ಅದನ್ನು ಬಟ್ಟೆಯಲ್ಲಿ ಒರೆಸಿ ಮತ್ತು ಆ ನಂತರ ಸಿಕ್ಕಿಸ್ಬೇಕು. ಒಂದು ಹಸುವಿನ ಹಾಲು ಕರೀಲಿಕ್ಕೆ ಎಷ್ಟು ಸಮಯ ಬೇಕು ಮತ್ತು ಹಾಲು ಏನಾದ್ರೂ ಉಳಿತದ ಅದರಲ್ಲಿ? ಹಾಲು ಅಂದ್ರೆ ಕೆಲವು ದನಗಳು ಅಷ್ಟು ಬೇಗ ಇಳಿಸುದಿಲ್ಲಲ್ಲ, ಈ ಕೆಲವು ದನಗಳು ಕೊಡುದಿಲ್ಲ ನೋಡಿ. ಅದು ಸ್ವಲ್ಪ ಅಲ್ಲ ಹಾಕ್ಲಿಕ್ಕೆ ಆಗ್ತದೆ, ಆದ್ರೆ ಸ್ವಲ್ಪ ಒಂದು ಅರ್ಧ ಲೀಟರ್ ಎಲ್ಲ ಕೆಲವು ದನದಲ್ಲಿ ಉಳಿತದೆ. ಅದು ಉಳಿತದೆ, ಅದು ಉಳಿದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಉಳಿದದ್ದು ನಾವು ಮಿಷನ್ ತೆಗೆಯುವಾಗ ಗೊತ್ತಾಗ್ತದೆ ಸರ್, ಉಳಿದಿರ್ತದೆ ಅದ್ರಲ್ಲಿ. ಮತ್ತೆ ಕೈಯಿಂದ ಕರಿಬೇಕಾ? ಹಾ, ಮತ್ತೆ ಕೈಯಿಂದ ಕರೆಸ್ವಿ. ಅದು ಕರೆಸದಿದ್ರೆ ಅದು ಕೆಚ್ಚಲು ಬಾವು ಆಗ್ತದೆ, ಅದ್ರಲ್ಲಿ ಆಗುವ ಚಾನ್ಸ್ ಉಂಟು. ಅದು ಈಗ ಕೆಚ್ಚಲು ಬಾವು ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಕೆಚ್ಚಲು ಬಾವು ಆಗಿದೆ ಅಂತ ಗೊತ್ತಾಗ ಅದು ಒಂಥರ ದಪ್ಪ ದಪ್ಪ ಹಾಕಿಕೊಂಡು ಬರ್ತದೆ ಒಂದ್ಸಲ. ಮತ್ತೆ ಅದಕ್ಕೆ ನೋವು ನಾವು ಮುಟ್ಲಿಕ್ಕೆ ಬಿಡುದಿಲ್ಲ, ಕೆಂಪಾಗಿರ್ತದೆ, ಮುಟ್ಲಿಕ್ಕೆ ಬಿಡುದಿಲ್ಲ. ಅದು ಯಾವ ಕಾರಣಕ್ಕಾಗಿ ಬರ್ತದೆ ಕೆಚ್ಚಲು ಬಾವು? ಹಾಲು ಉಳಿದ್ರೆ ಬರುವಂತ? ಹೌದು ಹೌದು ಸರ್, ಹಾಲು ಉಳಿದ್ರೇನೆ ಬರುದದು. ಆಮೇಲೆ ಈಗ ಹಾಲು ಕರೆದ ನಂತರ ತಕ್ಷಣ ಮಲಗ್ಲಿಕ್ಕೆ ಬಿಡಬಾರದು ಅಂತ ಹೇಳ್ತಾರೆ ಹಸುವನ್ನ, ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಉಂಟು ನಿಮಗೆ? ಮಲಗಿದ್ರೆ ಇಂತ ಒಂದು ಕೆಚ್ಚಲು ಬಾವು ಬರುವ? ಅದು ಅಂದ್ರೆ ಎಂತ ಗೊತ್ತುಂಟ, ಸಿಗಣಿ ಎಲ್ಲ ಜಾಸ್ತಿ ಇದ್ರೆ ಅದ್ರಲ್ಲೇ ಮಲಗಿದ್ರೆ ಕೆಚ್ಚಲು ಬಾವು ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಆತರ ಇದ್ರೆ ಗಲೀಜು ಇರ್ತದೆ ಅಲ್ಲ ಸರ್, ನಾವು ಅಟ್ಟಿಯನ್ನು ಅಷ್ಟು ಚಂದ ಮಾಡಿ ನೀಟಲ್ಲಿ ಇಟ್ಟರೆ ಮಾತ್ರ ಅದು ಬರುದಿಲ್ಲ ಕೆಚ್ಚಲ್ ನೋವೆಲ್ಲ. ಅವಾಗ ಅವಾಗ ಸಗಣಿ ಹಾಕ್ತಾ ಇರ್ತದಪ್ಪ, ಅವಾಗ ಸ್ವಚ್ಛ ಮಾಡುದು ಅಂದ್ರೆ ಹೇಗೆ? ನಾವು ಅದನ್ನು ಸೈಡ್ ಹೊಂದಿಸಿ ಬಿಡ್ತೇವೆ, ಅವಾಗ ಹಾಕಿದ್ರೆ ಸಾಯಂಕಾಲ ತೆಗೆಯುವುದು. ಹಾಲು ಕರೆಲು ಕರೆಸುವ ಮೊದಲು ಎಲ್ಲ ಕ್ಲೀನ್ ಮಾಡಿ ಬಿಡ್ತೇವೆ. ಬೆಳಿಗ್ಗೆ ಒಂದ್ಸರಿ ಕ್ಲೀನ್ ಮಾಡಬೇಕು, ಸಾಯಂಕಾಲ ಒಮ್ಮೆ ಕ್ಲೀನ್ ಮಾಡಬೇಕು. ಈಗ ಹಟ್ಟಿ ಬಾಚಿ ಹಟ್ಟಿ ಇದ್ರೆ ಯಾವ ರೀತಿ ಈಗ ಸ್ಲ್ಯಾಬ್ ಹಾಕುವಂತದ್ದು ಇರ್ತದೆ ಅಥವಾ ಕಾಂಕ್ರೀಟ್ ಹಾಕುವಂತದ್ದಿದೆ? ನಾವು ಮ್ಯಾಟ್ ಹಾಕಿದ್ದೇವೆ, ಮ್ಯಾಟ್ ಹಾಕಿದ್ದೇವೆ. ಏನಿದ್ರೆ ಅನುಕೂಲತೆ ಮ್ಯಾಟ್ ಹಾಕಿದ್ರೆ ಒಳ್ಳೇದು ಅಂತ ಅಂದ್ರೆ, ಈ ಸಿಮೆಂಟ್ ಹಟ್ಟಿಯಲ್ಲಿ ಆದ್ರೆ ಜಾರ್ತದೆ ಜಾರ್ತದೆ, ಮತ್ತೆ ಕರು ಹಾಕುವಾಗ ಕಷ್ಟ ಆಗ್ತದೆ ದನಗಳಿಗೆ. ಇದಾದ್ರೆ ಏನ್ ತೊಂದ್ರೆ ಇಲ್ಲ, ಮ್ಯಾಟ್ ಹಾಕಿದೆ, ಫುಲ್ ಮ್ಯಾಟ್ ಹಾಕಿದ್ದೇವೆ ನಾವು. ಈಗ ಕರು ಹಾಕುವ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಈ ಗಬ್ಬದ ಹಸುವಿನ ಒಂದು ನಿರ್ವಹಣೆ ಮಾಡುವಂತದ್ದು ಹೇಗೆ ಅಂತ? ಗಬ್ಬದ ಹಸುವನ್ನು ಸ್ವಲ್ಪ ಜಾಸ್ತಿ ತಿಂಡಿ ಕೊಡ್ಬೇಕಲ್ಲ? ಹೌದು, 7 ತಿಂಗಳಾದ ನಂತರ ಅದಕ್ಕೆ ಫುಡ್ ಜಾಸ್ತಿ ಕೊಡ್ಬೇಕು. ಜಾಸ್ತಿ ಅಂದ್ರೆ ಎಷ್ಟು ಕೊಡ್ಬೇಕು? ಫುಡ್ ಅಂದ್ರೆ ಒಂದು 6 ಕೆಜಿ ಅಷ್ಟು ಕೊಡ್ಬೇಕು ಸರ್, ಇಲ್ಲದ್ರೆ ಅದಕ್ಕೆ ಕರು ಹಾಕುವುದು. ಅದು ಕರು ಹಾಕ್ಲಿಕ್ಕೆ ಮೊದಲು ಉಂಟಲ್ಲ, ಒಂದು 7 ತಿಂಗಳಾಗುವ ಜಾಸ್ತಿ ಫುಡ್ ಕೊಡ್ಬೇಕು ಅದಕ್ಕೆ. ಕರು ಹಾಕ್ಲಿಕ್ಕೆ ಕಷ್ಟ ಆಗ್ತದೆ, ಮತ್ತೆ ಅದಕ್ಕೆ ಸ್ವಲ್ಪ ಇದು ಇರುದಿಲ್ಲಲ್ಲ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಕರು ಆಗ್ತದೆ. ಮತ್ತೆ 7 ತಿಂಗಳಾದ ನಂತರ ಅದಕ್ಕೆ ಉರುಳಿ ಕೊಡ್ಬೇಕು ಸರ್, ಹುರುಳಿ. ಅದು ಕಸ ಎಲ್ಲ ಚಂದ ಆಗ್ತದೆ, ಕಸ ಹುರುಳಿನ ಬೇಯಿಸಿಕೊಡೋದು ಅಲ್ಲಲ್ಲ, ಅದನ್ನು ನೆನೆಸಿ ಮೊಳಕೆ ಬರೆಸಿ ಕೊಡ್ಬೇಕು. ಕಸ ಎಲ್ಲ ಉಂಟಲ್ಲ, ಅದು ಕರು ಹಾಕುವಾಗ ಕಸ ಆಗ್ತದಲ್ಲ, ಅದು ಕ್ಲೀನ್ ಅಲ್ಲಿ ಆಗ್ತದೆ ಅಂತ ಡಾಕ್ಟರ್ ಎಲ್ಲ ಬಂದು ತೆಗಿಬೇಕು ಅಂತ ಇಲ್ಲ ಅಂತ, ಕ್ಲೀನ್ ಆಗ್ತದೆ. ಹೌದೌದು, ಅದು ನಾವು ಮಾಡ್ತೇವೆ ಈಗ ಅದನ್ನು. ಎಷ್ಟು ಕಿಲೋದಷ್ಟು ಬೇಕಾಗ್ತದೆ ಹುರುಳಿ? ಅದೊಂದು 1/2 ಕೆಜಿ ಸಾಕು ಸರ್, 1/2 ಕೆಜಿ ಸಾಕು. ಈ ಕರು ಹಾಕುವುದಕ್ಕಿಂತ ಒಂದೆರಡು ದಿವಸ ಮೊದಲು 7 ತಿಂಗಳಲ್ಲಿ ಕೊಡ್ಬೇಕು. ಪ್ರತಿ ದಿವಸ ಅಲ್ಲ, ಒಮ್ಮೆಲೆ ಕೊಡುವುದು, ಒಮ್ಮೆ ಗಬ್ಬ ಇರುವಾಗ ದನಕ್ಕೆ 7 ತಿಂಗಳಲ್ಲಿ ಒಮ್ಮೆ ಕೊಡ್ಬೇಕು ಅದನ್ನು. ಯಾವ ತಿಂಗಳಲ್ಲಿ ಹಾಲು ಕರೆಯುವುದನ್ನು ನಿಲ್ಲಿಸಬೇಕು? 7 ತಿಂಗಳಲ್ಲಿ ನಿಲ್ಲಿಸಬೇಕು ಸರ್. ನಿಲ್ಲಿಸಿದ್ರೆ ಒಳ್ಳೇದು, ನಮಗೆ ಮತ್ತಿಗೆ ಹಾಲು ಜಾಸ್ತಿ ಸಿಗ್ತದೆ. ಹಾಗೆ 7 ತಿಂಗಳಲ್ಲಿ ನಿಲ್ಲಿಸಲೇಬೇಕು ಅದನ್ನು. ನಿಲ್ಲಿಸುವುದಕ್ಕೆ ಏನಾದ್ರೂ ಕ್ರಮ ಅಂತ ಉಂಟು? ಕ್ರಮ ಉಂಟು ಸರ್, ಹಿಂಡಿ ಕಡಿಮೆ ಮಾಡಿ ಕಡಿಮೆ ಮಾಡ್ತಾ ಬರಬೇಕು. 6 ಕೆಜಿ ಇದ್ದು 4 ಕೆಜಿ 3 ಕೆಜಿ ಒಂದು ಕೆಜಿ ಸಾಕಿದ್ರೆ ಸಾಕಾಗ್ತದೆ. ಅದ್ರ ಪಾಡಿಗೆ ನಿಲ್ಲಿಸುದಿಲ್ಲ, ನಾವು ಕಡಿಮೆ ಮಾಡ್ತಾ ಬರ್ಬೇಕು ಅದನ್ನು, ಇಲ್ಲದ್ರೆ ನಿಲ್ಲಿಸುದಿಲ್ಲ. ಆಮೇಲೆ ಕರು ಹಾಕುವ ದಿವಸದ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕು? ಈಗ ಬೆಳಿಗ್ಗೆ ನೋಡಿದ ತಕ್ಷಣ ಇವತ್ತು ಕರು ಹಾಕಬಹುದು ಅಂತ ಒಂದು ಅಂದಾಜ್ ಆಗ್ತದ? ಅಂದಾಜ್ ಆಗ್ತದೆ. ಡಾಕ್ಟರ್ ಏನು ಬೇಕಾಗುದಿಲ್ಲ? ಇಲ್ಲ ಡಾಕ್ಟರ್, ಅದು ಕಷ್ಟ ಅಂತ ಆದ್ರೆ ನಮ್ಮಲ್ಲಿ ಅವರು ರಾತ್ರಿ ಎಲ್ಲಾದ್ರೂ ಇಲ್ಲ ಸರ್. ಅದು ಎಂತ ಗೊತ್ತುಂಟ, ಒಂದೊಂದು ಟೈಮಲ್ಲಿ ಕರು ಸರಿಯಾಗಿ ಹಾಕುದಿಲ್ಲ, ಸಮಸ್ಯೆ ಆಗ್ತದೆ. ಅಂದ್ರೆ ನಮ್ಮಲ್ಲಿ ಒಮ್ಮೆ ಆಗಿತ್ತು, ಹಾಗೆ ಹಿಂದೆ ಇದ್ದು ಕಾಲು ಮಾತ್ರ ಬಂದದ್ದು ಕರು ಇತ್ತು, ಆದ್ರೆ ಡಾಕ್ಟರ್ನೆಲ್ಲ ಕರೆದೇವು ನಾವು, ಡಾಕ್ಟರ್ ಯಾರು ಆ ಹೊತ್ತಿಗೆ ಬರಲಿಲ್ಲ ರಾತ್ರಿ. ಆ ನಂತರ ನನಗೆ ಒಂದು ನನ್ನ ಪರಿಚಯದವರು ಉಜಿರೆಯಲ್ಲಿ ಒಬ್ರು ಡಾಕ್ಟರ್ ಇದ್ರು, ದಿನೇಶ್ ಡಾಕ್ಟರ್ ಅಂತ, ಅವ್ರ ಹತ್ರ ಫೋನ್ ಮಾಡಿ ತಿಳ್ಕೊಂಡು ನಾವು ಲಾಸ್ಟ್ಗೆ ನಾವು ಕಾಲಿಗೆ ಹಗ್ಗ ಹಾಕಿ ಕರುವನ್ನು ಎಳ್ದಿದ್ದೇವೆ ನಾವು. ಹೌದು, ಕಾಲು ಬಂದದ್ದು ಅದ್ರ ಸಣ್ಣ ಪುಟ್ಟ ಕೆಲಸ ಎಲ್ಲ ನೀವು ಮಾಡ್ತೀರಿ? ನಮ್ಮ ಮನೆಯವರು ಮಾಡ್ತಾರೆ ಅವರು, ಇದು ಕರು ಎಲ್ಲ ಇದು ಬಾರದಿದ್ರೆ ಕೈ ಮಾತ್ರ ಬಂದ್ರೆ ಎಲ್ಲ ತೆಗಿತಾರೆ ಅವರು, ಅನುಭವ ಇದೆ ಅವರಿಗೆ, ಸ್ವಲ್ಪ ಅನುಭವ ಉಂಟು. ಆಮೇಲೆ ಕರು ಹಾಕಿದ ತಕ್ಷಣ ಏನೇನು ಮಾಡಬೇಕು ಕರುವಿಗೆ? ಕರುವಿಗೆ ಕರುವನ್ನು ಇದು ದನದ ಹತ್ತಿರ ಚಂದಾಗಿ ಒರೆಸ್ಬೇಕು, ಮತ್ತೆ ಕರುವಿಗೆ ಹಾಲು ನಾವು ಜಗಿಲಿಕ್ಕೆ ಬಿಡುದಿಲ್ಲ, ಜಗಿಲಿಕ್ಕೆ ಬಿಡುದಿಲ್ಲ. ಪಾತ್ರದಲ್ಲಿ ನಾವು ಕರೆಸಿ, ನಾವು ಕೈಯಲ್ಲಿ ಕರೆಸಿ ಮತ್ತೆ ಅದಕ್ಕೆ ಬಾಟ್ಲಿಯಲ್ಲಿ ಎಲ್ಲ ಕೊಡ್ಬೇಕು ಹಾಲು. ಮತ್ತೆ ಮೂರು ದಿನ ಆಗುವಾಗ ಅದು ಕುಡಿತದೆ ಪಾತ್ರದಲ್ಲಿ ಇಟ್ಟರೆ. ಪಾತ್ರದಲ್ಲಿ ಫಸ್ಟ್ ಗೆ ಅದು ಗೊತ್ತಿರುದಿಲ್ಲ ಅದಕ್ಕೆ, ಮತ್ತೆ ಅದು ಕುಡಿತದೆ. ನಾವು ಜಗಿಸುದು ಏನಿಲ್ಲ, ಹಾಗೆ ಮಾಡುದಿಲ್ಲ ನಾವು. ಈ ಗಿಣ್ಣು ಹಾಲು ಎಲ್ಲ ಕುಡಿಸ್ತೀರಾ? ಕುಡಿಸ್ತೇವೆ ಸರ್, ಕುಡಿಸ್ತೇವೆ. ಆಮೇಲೆ ಈಗ ಜಂತುನಾಶಕ ಈ ಔಷಧಿ ಎಲ್ಲ ಕೊಡ್ಬೇಕಲ್ಲ, ಇದ್ರ ಬಗ್ಗೆ ಹೇಳಿ. ಅದು ಆರು ತಿಂಗಳಿಗೊಮ್ಮೆ ನಮ್ಮ ಡೈರಿಯಲ್ಲಿ ಕೊಡ್ತಾರೆ, ಡೈರಿಯಲ್ಲಿ ಕೊಡ್ತಾರೆ. ಆರು ತಿಂಗಳಿಗೊಮ್ಮೆ ಕೊಡ್ಲೇಬೇಕು, ಅದಕ್ಕೆ ಕೊಟ್ರೆ ಒಳ್ಳೇದು. ಈಗ ಹಸು ಸಾಕಣೆನ ನೀವು ಮಾಡುವ ಹಾಗೆ ನೀವು ಡೈರಿಯಲ್ಲಿಯೂ ಕೂಡ ಅಧ್ಯಕ್ಷರಾಗಿ 5 ವರ್ಷ ಕೆಲಸ ಮಾಡಿದ್ರಿ, ನಿರ್ದೇಶಕರಾಗಿ ಕೆಲಸ ಮಾಡಿದ್ರಿ, ಈ ಜವಾಬ್ದಾರಿಯ ಬಗ್ಗೆ ಹೇಳಿ, ಏನೇನು ಚಟುವಟಿಕೆ ಮಾಡ್ತೀವಿ? ಈ ಜವಾಬ್ದಾರಿ ನನಗೆ ಅನಿಸ್ತಿತ್ತು, ಬೇರೆ ಏನಿಲ್ಲಲ್ಲ, ಇದನ್ನು ಮಾಡುವ ಅಂತೇಳಿ ನನಗೆ ಅನಿಸ್ತಿತ್ತು. ಹಾಗೆ ಹಾಗೆ ಅವರು ಸಹ, ನಮ್ಮವರು ಸಹ ಸಪೋರ್ಟ್ ಇದ್ದಾರೆ ನಮಗೆ, ಅವರು ಸಹ ಮಾಡ್ತಾರೆ. ಕೃಷಿ ಇವಾಗ ಬೇಕು ಅಂತೇಳಿ ಹೈನುಗಾರಿಕೆ ಆಗ್ತದೆ ನಮಗೆ, ಅದರಲ್ಲಿ ಎಲ್ಲ ಲಾಭ ಉಂಟು. ಹಾಗೆ ಏನಿಲ್ಲ, ಗೊಬ್ಬರ ಸಿಗ್ತದೆ ನಮಗೆ, ಮತ್ತೆ ಇದು ತುಪ್ಪ ಮಾಡಿದ್ರೆ ತುಪ್ಪಕ್ಕೆ ಸೇಲ್ ಉಂಟು. ಎಷ್ಟು ಜನ ಕೊಂಡೋಗ್ತಾರೆ, ಮನೆಗೆ ಬಂದು ತಗೊಂಡೋಗ್ತಾರೆ, ಮನೆಗೆ ಬಂದು ತಗೊಂಡೋಗ್ತಾರೆ. ಏನು ತುಪ್ಪದ ಸ್ಪೆಷಾಲಿಟಿ ನಿಮ್ದು ಅಂದ್ರೆ? ಅದು ಒಳ್ಳೆ ಇದು ಇರ್ತದಲ್ಲ, ಒಳ್ಳೆ ಇರ್ತದಲ್ಲ. ಹಾಗೆ ಅದಕ್ಕೇನಾದ್ರೂ ತುಳಸಿ ಎಲ್ಲ ಹಾಕ್ತಿಲ್ಲ? ಇಲ್ಲ, ಏನ್ ಹಾಕುದಿಲ್ಲ ಸರ್, ಏನ್ ಹಾಕುದಿಲ್ಲ. ಸರಿ, ಈಗ ಡೈರಿಯಲ್ಲಿ ನಿಮ್ಮ ನಿರ್ದೇಶಕರಾಗಿ ಅಥವಾ ಅಧ್ಯಕ್ಷರಾಗಿ ನಿಮ್ಮ ಒಂದು ಜವಾಬ್ದಾರಿಯ ಬಗ್ಗೆ ಹೇಳಿ. ಈಗ ನಿಮ್ಮ ಸೊಸೈಟಿಯಲ್ಲಿ ಎಷ್ಟು ಹಾಲು ಸಂಗ್ರಹ ಆಗ್ತದೆ, ಎಷ್ಟು ಜನ ಸದಸ್ಯರಿದ್ದಾರೆ, ಏನೇನು ಸವಲತ್ತು ಕೊಡ್ತೀರಿ? ಸವಲತ್ತು ಅಂದ್ರೆ ನಾವು ಈಗ ಮಹಾಸಭೆ ಆಗುವಾಗ ಇದೆಲ್ಲ ಕೊಡ್ತೇವೆ, ಪ್ರೈಸ್ ಎಲ್ಲ ಕೊಡ್ತೇವೆ ಎಲ್ಲರೀಗ ಕೊಡ್ತೇವೆ. ಈಗ ಹಾಲು ಹಾಕುವವರಿಗೆ ಮೊದಲು ಫಸ್ಟ್ ಸೆಕೆಂಡ್ ಇತ್ತು, ನಾವಾದ ನಂತರ, ನಾನಾದ ನಂತರ ಎಲ್ಲರಿಗೆ ಸಹ ಹಂಚಿ ಈಗ ಹೋಗ್ತದೆ, ಎಲ್ರಿಗೂ ಹೋಗ್ತದೆ, ಎಲ್ಲರಿಗೂ ಸಮಾನರು, ಸಮಾನರು. ಅವರಿಗೆ ಖುಷಿಯಾಗಿದೆ, ಅವರಿಗೆ ಖುಷಿಯಾಗಿದೆ. ಮತ್ತೆ ನಾನು ಇರುವಾಗ ಇತ್ತು 1,000 ಲೀಟರ್ ಹಾಲು ಇತ್ತು, ನಾನಿರುವಾಗ ಇತ್ತು. ಈಗ ಎಷ್ಟುಂಟು? ಈಗ ಗೊತ್ತಿಲ್ಲ ಸರ್ ಎಷ್ಟು. ನೀವು ಹಾಲು ಹಾಕ್ತಾ ಇಲ್ಲ? ನಾವು ಹಾಲು ಹಾಕ್ತೇವೆ, ಆದ್ರೆ ನಾನು ಕೇಳಲಿಕ್ಕೆ ಹೋಗುದಿಲ್ಲ. ಇರ್ಬೋದು, 800 ಲೀಟರ್ ಇರ್ಬೋದು, ಅಷ್ಟು ಇರ್ಬೋದು ಸರ್. ಯಶೋಧ ಅವರು, ಈಗ ಹೈನುಗಾರಿಕೆಯನ್ನು ನೀವು ಮಾಡಿದ ಹಾಗೆ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ, ತರಕಾರಿಯಲ್ಲಿ ನೀವು ಸ್ವಾವಲಂಬಿಗಳು, ಹೇಳಿ ತರಕಾರಿ ಕಷ್ಟ ಸುಖಗಳು. ತರಕಾರಿ ಅಂದ್ರೆ ನಾವು ಮನೆಗೆ ಬೇಕಾದ ತರಕಾರಿ ಮಾಡ್ತೇವೆ, ಅಂದ್ರೆ ನಾವು ಈಟ ಹಾಕುದಿಲ್ಲ. ನಮ್ಮ ಇದೆ ಉಂಟಲ್ಲ ಹಟ್ಟಿದ್ದು ಗೊಬ್ಬರ ಮತ್ತೆ ದನದ ಮೂತ್ರ ಉಂಟಲ್ಲ, ಗೋಮೂತ್ರ, ಅದೆಲ್ಲ ಸ್ಪ್ರೇ ಮಾಡ್ತೇವೆ. ಇಲ್ಲ, ಅದನ್ನು ನಾವು ಹೀಗೆ ನೀರು ಬಿಡುವಾಗ ಅದಕ್ಕೆ ಹಾಕುದು ಕೊಂಡೋಗಿ, ಬಕೆಟ್ ಅಲ್ಲಿ ಕೊಂಡೋಗಿ, ಅದ್ರಲ್ಲಿ ಒಳ್ಳೇದು ಬರ್ತದೆ, ಒಳ್ಳೇದು ಬರ್ತದೆ. ಈ ಸುಡುಮಣ್ಣು ಬೂದಿ ಎಲ್ಲ ಉಪಯೋಗಿಸ್ತೀರಾ? ಇಲ್ಲ, ಅದು ಹಾಕುದಿಲ್ಲ, ಬೂದಿ ಎಲ್ಲ. ಗೋಮೂತ್ರ ಮತ್ತು ಸಗಣಿ, ಸಗಣಿ ಗೊಬ್ಬರ, ಹಟ್ಟಿ ಗೊಬ್ಬರ. ಅಂದ್ರೆ ಪ್ರತಿ ದಿವಸ ಕೊಡುವಂತದ್ದು ವಾರಕ್ಕೊಂದ್ಸರಿ ಕೊಡುದು? ಅದು ಒಂದು 3 ದಿನಕ್ಕೆ ಒಮ್ಮೆ ಹಾಕ್ತೇವೆ ನಾವು. ನಾವು ಮಾಡಿದ್ದೇವೆ ಬಸಳೆ, ತೊಂಡೆಕಾಯಿ ಮತ್ತೆ ಬೆಂಡೆಕಾಯಿ ಎಲ್ಲ ಮಾಡಿದ್ದೇವೆ, ತರಕಾರಿ, ಹರವೆ ಸೊಪ್ಪು. ತೊಂಡೆಕಾಯಿ ಆಗ್ಬೋದು, ಬೆಂಡೆ ಆಗ್ಬೋದು, ಬದನೆ ಆಗ್ಬೋದು, ಹುಳಗಳ ತೊಂದರೆ ಬರ್ತದೆ, ಅದನ್ನೇ ಸ್ವಲ್ಪ ಸ್ಪ್ರೇ ಮಾಡ್ತೇವೆ ನಾವು ಗೋಮೂತ್ರ. ಅದು ನಮಗೆ ಈ ರೇಡಿಯೋದಲ್ಲಿಯೇ ಗೊತ್ತು ಮಾಹಿತಿ, ಆಗಿನ ಪ್ರಶ್ನೆಗೆ ಈಗ ಉತ್ತರ ಹೇಳ್ತಾ, ಅದರ ಮಾಹಿತಿಯೇ ಗೊತ್ತು ನಮಗೆ, ಅದು ಆಗ್ತದೆ ಅಂತೇಳಿ ಇತ್ತು, ಅದನ್ನೇ ಸ್ಪ್ರೇ ಮಾಡ್ತಿದ್ದೇವೆ ನಾವು. ಹದೋಟಿ ಆಗ್ತದೆ? ಆಗ್ತದೆ ಸರ್. ಈ ತೊಂಡೆಯಲ್ಲಿ ಎಲ್ಲ ಗಂಟು ಹುಳ ಬರ್ತದಲ್ಲ, ಇದು ಕೂಡ ಆಗ್ತದ? ಗಂಟು ಹುಳ ಬಳ್ಳಿಯಲ್ಲೆಲ್ಲ ಗಂಟು ಗಂಟು ಬರ್ತದಲ್ಲ, ಬಸಳೆಯಲ್ಲಿ ಬರ್ತದೆ, ತೊಂಡೆಯಲ್ಲಿ ಕೂಡ ಬರ್ತದೆ, ಗೊತ್ತಿಲ್ಲ. ಬಸಳೆಯಲ್ಲಿ ಬರ್ತದೆ ಅಂದ್ರೆ ನಮ್ಮದ್ರಲ್ಲಿ ಅಷ್ಟು ಇಲ್ಲ. ಈ ಬಸಳೆಯಲ್ಲೆಲ್ಲ ಹೂ ಬರ್ತದಲ್ಲ, ಅದ್ಯಾಕೆ? ಚಳಿಗಾಲದಲ್ಲಿ, ಚಳಿಗಾಲದಲ್ಲಿ ಅಷ್ಟು ಬಸಳೆ ಬರುದಿಲ್ಲ, ಮೇಲೆ ಬರುದಿಲ್ಲ, ಅಂದ್ರೆ ತುದಿ ಅಷ್ಟು ಬರುದಿಲ್ಲ ಅದ್ರದ್ದು. ದಪ್ಪ ದಪ್ಪ ಎಲೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಬಸಳೆಯಲ್ಲಿ? ದಪ್ಪ ದಪ್ಪ ಎಲೆ ಬರ್ಬೇಕಾದ್ರೆ ಇದೇ ನಾವು ಹೇಳಿದೇವಲ್ಲ ಸರ್, ಗೋಮೂತ್ರ ಎಲ್ಲ ಉಂಟಲ್ಲ ಅದು ಹಾಕ್ಬೇಕು, ಆಗ ದಪ್ಪ ಎಳೆ ಸಹ ಬರ್ತದೆ, ದಂಟು ಸಹ ದಪ್ಪ ಬರ್ತದೆ ಅದ್ರದ್ದು. ಅದರಲ್ಲಿ ತಳಿ ಅಂತ ಏನಾದ್ರು ಉಂಟಾ? ಅದರಲ್ಲಿ ತಳಿ ಉಂಟಂತೆ, ಸಣ್ಣ ತಳಿದ್ದು, ಸಣ್ಣ ಎಳೆ ಬರ್ತದಲ್ಲ ಅದರಲ್ಲಿ ಉಂಟಂತೆ, ದೊಡ್ಡದ ಎಳೆದು ದೊಡ್ಡದು ಉಂಟಂತೆ. ಈಗ ಕೆಲವರೆಲ್ಲ ಈ ಬಸಳೆಯ ಗೂಟ ಹಾಕಿದ್ರೆ ಸಾಕು ಅಂತ ಹೇಳ್ತಾರೆ, ಕೆಲವರು ಚಪ್ಪರ ಹಾಕಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ನಿಮ್ಮ ಅನುಭವ ಏನು? ಚಪ್ಪರ ಹಾಕಿದ್ರೆ ಒಳ್ಳೇದು, ಒಳ್ಳೇದು, ಒಳ್ಳೆ ತುಂಬಾ ತೊಂಡೆ ಚಪ್ಪರದ ಹಾಕಿರ್ಬೇಕು ಅಥವಾ ತಗ್ಗಲ್ಲಿರ್ಬೇಕು? ಅದು ನಮಗೆ ಎಷ್ಟು ಇದು ಮಾಡ್ಲಿಕ್ಕೆ, ಕಟ್ ಮಾಡ್ಲಿಕ್ಕೆ ನಾವು ಹೋಗ್ತೇವೆ ಕಟ್ ಮಾಡ್ಲಿಕ್ಕೆ, ಅಷ್ಟಕ್ಕೆ ಬೇಕದು. ಸಣ್ಣದಾದ್ರೆ ಅದು ಅಷ್ಟು ಒಳ್ಳೇದಲ್ಲ, ಸಣ್ಣ ಚಪ್ಪರ ಆದ್ರೆ. ಆಮೇಲೆ ಬೇರೆ ಬಳ್ಳಿ ತರಕಾರಿ ಎಲ್ಲ ಮಾಡ್ತೀರಾ, ಸೋರೆಕಾಯಿ, ಹಾಗಲಕಾಯಿ ಅಂತದೆಲ್ಲ? ಇಲ್ಲ, ಸೋರೆಕಾಯಿ ಮಾಡ್ತೇವೆ ನಾವು, ಸೋರೆಕಾಯಿ ಮಾಡ್ತೇವೆ, ಸೋರೆಕಾಯಿ ಬೇಕಾದಷ್ಟು ಆಗ್ತದೆ. ಈಗ ಬೇಕಾದಷ್ಟು ಮಾಡೋದು ಹೇಗೆ ಹೇಳಿ ನನಗೆ? ಬೇಕಾದಷ್ಟು ಮಾಡೋದು ಅದಕ್ಕೆ, ಅದು ನಾವು 2 ಬೀಜ ಹಾಕಿದ್ರೆ ಅದು ರಾಶಿ ಆಗ್ತದೆ. ಈ ಸಲ ನಾವು ಮಾಡ್ಲಿಲ್ಲ ಅದನ್ನ, ನಾವು ಅಡಿಕೆ ಗಿಡದಲ್ಲಿ ಎಲ್ಲ ಮಾಡಿದ್ದೇವೆ, ಅಡಿಕೆ ಹೊಸ ಗಿಡ ನಡ್ತೇವೆ ಅಲ್ಲ ಸರ್, ಅದರಲ್ಲಿ ಮಾಡಿದ್ದೇವೆ, ಬೇಕಾದಷ್ಟು ಆಗಿದೆ ನಮಗೆ. ಅದಕ್ಕೂ ಚಪ್ಪರ ಹಾಕಿದ್ರೆ ಒಳ್ಳೇದು ಅಥವಾ ನೆಲದಲ್ಲಿ? ಅದು ನೆಲದಲ್ಲಿ ಸಹ ಆಗ್ತದೆ, ಅದಕ್ಕೆ ಏನ್ ತೊಂದ್ರೆ ಇಲ್ಲ, ನೆಲದಲ್ಲಿ ಆಗ್ತದೆ ಅದು. ಆಮೇಲೆ ಈಗ ಕ್ರಿಮಿಗಳೆಲ್ಲ ಬಂದ್ರೆ ಬರೀ ಗೋಮೂತ್ರ ಸಾಕಾಗ್ತದೆ? ಕ್ರಿಮಿ ಎಲ್ಲ ಅದಕ್ಕೆ ಆಗ್ತದೆ, ಅದು ಸ್ಪ್ರೇ ಮಾಡಿದ್ರೆ ಆಗ್ತದೆ. ಒಳ್ಳೇದು ಯಶೋಧರಾವ್ ಅವರೇ, ಆ ಹೈನುಗಾರಿಕೆಯನ್ನ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ರಿ, ಜೊತೆಗೆ ತರಕಾರಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ರಿ. ರೇಡಿಯೋ ಕೇಳುಗರು ಕೂಡ ಹೌದು, ರೇಡಿಯೋದಲ್ಲಿ ಒಳ್ಳೆಯ ಅಂಶಗಳನ್ನ ನೀವು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆಯ ಅನುಭವದ ಕುರಿತು ನೆಕ್ಕಿಲಾಡಿಯ ರೈತ ಮಹಿಳೆ ಯಶೋಧಾ ಯು ರಾವ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಅತ್ತೆ ನಿಧಾನವಾಗಿ, ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಾಕಿ ಎಲ್ಲವೂ ಆಮೇಲೆ, ನನ್ ಮಾತು ಕೇಳು ಈಗಲೇ. ಆಯ್ಕೆ ಇರುತ್ತೆ ಪ್ರತಿ ಇರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಗ್ರಾಮ ಪಂಚಾಯತ್ ಮೂಲಕ ಗ್ರಾಮಾಭಿವೃದ್ಧಿಯ ಕುರಿತು ಕಾರ್ಕಳ ತಾಲೂಕು ವರಂಗ ಗ್ರಾಮದ ಉಷಾ ಎಂ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಉಷಾ ಎಂ ಹೆಬ್ಬಾರ್ ಅವರೇ ನಮಸ್ಕಾರ. ನಮಸ್ತೆ. ಕೃಷಿಯಲ್ಲಿ ಬಹಳ ಸಕ್ರಿಯವಾಗಿ ನೀವು ತೊಡಗಿಸಿಕೊಂಡಿದ್ದೀರಿ ಅಂತ ಕೇಳಿದ್ವಿ. ಅದರಲ್ಲೂ ಕೂಡ ಅಡಿಕೆಯನ್ನ ಆಧಾರವಾಗಿ ಇಟ್ಟುಕೊಂಡು ಒಂದಷ್ಟು ಮಿಶ್ರ ಬೆಳೆಯನ್ನು ಕೂಡ ಬೆಳೀತಾ ಇದ್ರಿ, ಹೈನುಗಾರಿಕೆಯನ್ನ ಪೂರಕವಾಗಿ ಮಾಡ್ತಾ ಇದ್ರಿ, ಜೊತೆಗೆ ವರಂಗ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ಕಳೆದ 1 ವರ್ಷದಿಂದ ಕೆಲಸವನ್ನ ಮಾಡ್ತಾ ಇದ್ರಿ. ಎರಡು ದೋಣಿಯ ಪ್ರಯಾಣ ನಿಮ್ಮದು, ಕೃಷಿ ಮತ್ತು ಗ್ರಾಮ ಪಂಚಾಯತಿನ ಅಧ್ಯಕ್ಷ ಸ್ಥಾನ, ಎರಡನ್ನ ಹೇಗೆ ನಿಭಾಯಿಸ್ತೀರಿ ನೀವು? ಕೃಷಿಯಲ್ಲಂದ್ರೆ ನಮ್ಮದು ಕೃಷಿ ಕುಟುಂಬದಿಂದ ಬಂದಿದ್ದೇವೆ, ಹಾಗೆ ನಮ್ಮ ಗಂಡ ಫುಲ್ ಸಪೋರ್ಟಿವ್ ಆಗಿ ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ. ಗ್ರಾಮ ಪಂಚಾಯತ್ ಈಗ 3ನೇ ಬಾರಿ ಆಯ್ಕೆಯಾಗಿದ್ದೇನೆ. ಕಳೆದ 5-5 ವರ್ಷ 2 ಸರ್ತಿ ಸದಸ್ಯೆಯಾಗಿ, ಈಗ 3ನೇ ಬಾರಿ ಆಯ್ಕೆಯಾಗಿ 2.5 ವರ್ಷದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದೇನೆ. ಹಾಗೆ ಎಲ್ಲದಕ್ಕೂ ನನಗೆ ಗಂಡ, ನನ್ನ ಫ್ಯಾಮಿಲಿ, ಬ್ಯಾಕ್ಗ್ರೌಂಡ್ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ದಾರೆ. ಕೃಷಿ ಅಂದರೆ ನಾವು ಬೇರೆ ಟೈಮಲ್ಲಿ ಕೃಷಿ ಮಾಡ್ತಾ ಇದ್ದೇವೆ, ಅವರು ಹೊರಗೆ ಅಡುಗೆ ಎಲ್ಲ ಹೋಗ್ತಾ ಇದ್ರು. ಈಗ ನಾನು ಅಧ್ಯಕ್ಷ ಆದ ನಂತರ ಅವರು ಅಡುಗೆ ಕೆಲಸವನ್ನು ಬಿಟ್ಟು ನನಗೆ ಸಪೋರ್ಟಿವ್ ಆಗಿ ಮನೆಯಲ್ಲಿ ಇದ್ಕೊಂಡು ನನ್ನ ಪಂಚಾಯತಿಯ ಕೆಲಸಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಬಹುಶಃ ಒಂದು ಗಾದೆ ಮಾತನ್ನ ಸ್ವಲ್ಪ ಬದಲಾವಣೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ. ಯಶಸ್ವಿ ಗಂಡನ ಹಿಂದೆ ಒಬ್ರು ಹೆಣ್ಮಗಳು ಇರ್ತಾರೆ ಅಂತ ಹೇಳುವಂತ ಮಾತು, ಈಗ ಯಶಸ್ವಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಿಂದ್ಗಡೆ ಗಂಡ ಇದ್ದಾರೆ ಇವತ್ತು. ಅದು ಸರಿಯಾ? ಖಂಡಿತ ಖಂಡಿತ, ಎಲ್ಲದಕ್ಕೂ ಮಕ್ಕಳಿಗೆ ಆಗ್ಲಿ, ಎಜುಕೇಶನ್ ಮಾಡ್ತಾ ಇದ್ದಾರೆ ಮಕ್ಕಳು, ಇಬ್ರು 3 ಜನ ಮಕ್ಕಳು, ಇಬ್ರು ಮದುವೆ ಆಗಿ ಹೋಗಿದ್ದಾರೆ. ಈಗ ಒಬ್ಬ ಮಗ SLC ಆಗಿ PUC ಕಲಿತಿದ್ದಾನೆ, ಅವನಿಗೂ ಹಾಗೆ ಕಲಿಯುವ ವಿಷಯದಲ್ಲಿ ತುಂಬಾ ಸಪೋರ್ಟ್. ಊರಿನಲ್ಲಿ ಯಾರು ಕಲಿತಿದ್ದಾರೆ ಅಂತಾದ್ರೂ ಅದಕ್ಕೂ ನನ್ನ ಗಂಡ ಯಾವುದಕ್ಕೂ ಹಿಂದೆ ಹೋದವರಲ್ಲ, ಎಲ್ರಿಗೂ ಸಪೋರ್ಟ್ ಆಗಿ ನಿಲ್ತಾರೆ. ಮಕ್ಕಳು ಕಲಿತು ಅವರೊಂದು ಅವರ ಕಾಲಲ್ಲಿ ನಿಲ್ಬೇಕು ಅನ್ನೋ ಒಂದು ಅವರಿಗೆ ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ನನಗೂ ನಾನು ಮದುವೆ ಆಗಿ ಬಂದಾಗಿನಿಂದ, ನಾನು 17 ವರ್ಷಕ್ಕೆ ಮದುವೆ ಆಗಿ ಬಂದೇನೆ, ಆವಾಗಲೂ ನೀನು ಏನಾದರೂ ಮಾಡ್ತಿ ಅಂತಾದರೆ ಮಾಡು ಅಂತ ಸಪೋರ್ಟ್ ಮಾಡಿದ್ದಾರೆ. ಆದರೆ ನಾವು ಬ್ರಾಹ್ಮಣ ಕುಟುಂಬದಿಂದ ಬಂದಿದ್ದೇವೆ, ಅದರಲ್ಲಿ ನಮ್ಮ ಜಾಯಿಂಟ್ ಫ್ಯಾಮಿಲಿ, ದೊಡ್ಡ ಕುಟುಂಬದಲ್ಲಿ ಇರ್ಲಿಕ್ಕೆ ಹೋಗಿ ನನಗೆ ಆವಾಗಿನ ಇದರಲ್ಲಿ ಹೊರಗೆ ಹೋಗ್ಲಿಕ್ಕಾಗಲಿಲ್ಲ. ತಾಯಿ ಮನೆಯಲ್ಲಿ ಕಬ್ಬಿನಾಲೆ, ಗಂಡನ ಮನೆ ಕಬ್ಬಿನಾಲೆ, ಈಗ ನೆಲೆ ನಿಂತದ್ದು ವರಂಗ ಊರಲ್ಲಿ ಬಂದು. ಹಾಗೆ ಅಲ್ಲಿ ದೊಡ್ಡ ಕುಟುಂಬ ಆಗ್ಲಿಕ್ಕೆ ಹೋಗಿ ಬಂದು ನಾವು ಹೊರಗೆ ಹೋಗಿ ಏನಾದರೂ ವ್ಯವಹಾರ ಮಾಡ್ಲಿಕ್ಕೆಲ್ಲ ನಂಗಂದ್ರೆ ಅಷ್ಟು ಧೈರ್ಯ ಇರಲಿಲ್ಲ. ಅವಾಗ ಗಂಡ ಫುಲ್ ಸಪೋರ್ಟ್ ಆಗಿದ್ರು, ಹೋಗು ಕಲಿ, TCH ಮಾಡಲು ಹೇಳಿದ್ದಾರೆ. ಆದ್ರೆ ವರಂಗ ಊರಿಗೆ ಬಂದ ನಂತರ ಏನೋ ಒಂದು ಗಳಿಗೆ ಬಂದಿದೆ, ಹೊರ ಸಮಾಜಕ್ಕೆ ಹೋಗಿ ಒಂದು ಜನಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶವನ್ನು ನನ್ನ ಗಂಡನೇ ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆ ಈ ಊರಿಗೆ ಬಂದ ನಂತರ ಊರಿನವರು ಸಮೇತ ನಮ್ಮ ಊರಿಗೆ ಬಂದ ಮಗಳು ಅಥವಾ ಸೊಸೆ ಅಂತ ಸ್ವೀಕಾರ ಮಾಡಿ ಏನು ಎಲ್ಲದಕ್ಕೂ ನನಗೆ ಅವಕಾಶ ಕೊಟ್ಟಿದ್ದಾರೆ. ಈ ಜನರ ಒಂದು ಇದಂತ ಹೇಳಬೇಕು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ನನಗೆ ಸಪೋರ್ಟ್ ಆಗಿ ನಿಂತದ್ರಿಂದ ನಾನು ಈ ಸ್ಥಾನದಲ್ಲಿ ಇದ್ದೇನೆಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಸ್ವಲ್ಪ ಆಮೇಲೆ ಮಾತನಾಡುವ, ಮೊದಲು ಕೃಷಿಯ ಬದುಕಿನ ಬಗ್ಗೆ ಹೇಳಿ. ಮಿಶ್ರ ಬೆಳೆಯ ಒಂದು ಮಹತ್ವ ಏನು, ಯಾವ ರೀತಿ ನೀವು ಮಿಶ್ರ ಬೆಳೆಯನ್ನು ಅಳವಡಿಸಿಕೊಂಡಿದ್ರಿ, ಏನು ತೊಂದರೆ ಇದೆ, ಏನು ಅನುಕೂಲತೆ ಇದೆ? ತೊಂದರೆ ಅಂದ್ರೆ ಅಡಿಕೆಯನ್ನು ಮೂಲ ಬೆಳೆ ಅಡಿಕೆ ನಮ್ದು, ಅದರೊಟ್ಟಿಗೆ ಬಾಳೆ ಮಾಡ್ತಾ ಇದ್ದೇವೆ, ತೆಂಗು ಮಾಡ್ತಾ ಇದ್ದೇವೆ, ಕಾಳುಮೆಣಸನ್ನು ಹಾಕಿದ್ದೇವೆ ಸ್ವಲ್ಪ ಸ್ವಲ್ಪ ಉಪ ಬೆಳೆಯಾಗಿ. ಅಡಿಕೆಯಲ್ಲಿ ಅಂದ್ರೆ ಕೊಳೆ ರೋಗದ ಸಮಸ್ಯೆ ಉಂಟು, ಕಳೆದ ವರ್ಷ ಗಾಳಿ ಮಳೆ ಬಂದು ತುಂಬಾ ಹಾನಿಯಾಗಿದೆ. ಆವಾಗ ಸ್ವಲ್ಪ ಬೇಜಾರಾಗ್ತದೆ, ಕೃಷಿ ಅಂದ್ರೆ ಇಷ್ಟೆಲ್ಲ ಲಾಸ್ ಆಗ್ತದಲ್ಲ ಅಂತ ಹೇಳಿ. ಆದ್ರೂ ಬಂದದ್ರಲ್ಲಿ ಅಂತೂ ಭೂಮಿಯನ್ನು ನಂಬಿಕೊಂಡವನೇ, ಕೃಷಿ ನಂಬಿಕೊಂಡವನಿಗೆ ಯಾವತ್ತೂ ಇದಾಗುವುದಿಲ್ಲ ಅನ್ನೋದು, ಅಂದ್ರೆ ಹಿನ್ನಡೆ ಆಗುವುದಿಲ್ಲ ಅನ್ನೋದಕ್ಕೊಂದು ನಾವೇ ಸಾಕ್ಷಿ. ಯಾಕಂದ್ರೆ ನಾವಿದು ಬರೀ ಗದ್ದೆ ಜಾಗವನ್ನು ತಕೊಂಡವರು, ಹಡಿಲು ಭೂಮಿ ಅಂದ್ರೆ ಹೇಳ್ಬೋದು, ಬಿಟ್ಟು ಗದ್ದೆಯನ್ನು. ಇಲ್ಲಿ ಬಂದ ನಂತರ ಒಂದು 15 ವರ್ಷ ಬಾರಿ ಕಷ್ಟಪಟ್ಟಿದ್ದೇವೆ. ಮಕ್ಕಳು ಸಣ್ಣ ಸಣ್ಣಕ್ಕಿದ್ರು, ಆ ಗಂಡ ಬರೀ ಕೈಯಲ್ಲಿ ಇಲ್ಲಿ ಬಂದು ಕೂತಾಗಿ ಒಂದು ಸಣ್ಣ ಒಂದು ಜೋಪುಡಿ ಹಾಗೆ ಬಂದು ಕೂತಿದ್ದೇವೆ. ಈಗ ಈ ಒಂದು ಸ್ಥಾನಕ್ಕೆ ಬಂದಿದ್ದೇವರಂದ್ರೆ ಅವರ ಪರಿಶ್ರಮ. ನಾವು ಕೃಷಿಯನ್ನೇ ನಂಬಿಕೊಂಡವ್ರು, ಬೇರೆ ಯಾವ ಇದು ನಮ್ಗಿಬ್ರಿಗೂ ಇಲ್ಲ. ನನ್ನ ಗಂಡನೇ ಆಗ್ಲಿ, ಅವರು SLC ಕಲ್ತು ಕೃಷಿಯನ್ನೇ ಮಾಡಿಕೊಂಡು ಹೋರಾಟ ಮಾಡಿ ಭೂಮಿಯಲ್ಲೇ ದೊಡ್ಡ ಅಭಿವೃದ್ಧಿಯಲ್ಲಿ ಬಂದಿದ್ದಾರೆ. ಹಾಗಿರ್ಲಿಕ್ಕೆ ಹೋಗಿ ಕೃಷಿ ಅವರಿಗೊಂದು ವರ ಕೊಟ್ಟಿದೆ, ಅಂದ್ರೆ ನೀನು ಕೃಷಿಯಲ್ಲಿ ಬಂದ್ರೆ ನಿಮ್ಗೆ ಯಾವತ್ತೂ ಮೋಸ ಆಗುದಿಲ್ಲ ಅನ್ನೋದಕ್ಕೆ ನಮ್ಗೆ ನಂಬಿಕೆ ಸಹ ಉಂಟು. ಅದರಲ್ಲೇ ಇನ್ನೂ ಸಹ ಮುಂದುವರಿಬೇಕು, ಕೃಷಿಯನ್ನು ಹಾಳು ಮಾಡ್ಕೊಂಡು ಹೊರಗೆ ಹೋಗುದಿಲ್ಲ ಅಂತ ಎಣಿಸ್ಕೊಂಡಿದ್ದೇವೆ. ನಮ್ಮಿಂದ ಆದಷ್ಟು ನಮ್ಗೆ ಎಷ್ಟು ವರ್ಷ ಆಗ್ತದೆ ಅಷ್ಟು ವರ್ಷ, ನಂತರ ನಮ್ಮ ಮಕ್ಕಳಿಗೆ ಬಿಟ್ಟ ನಂತರ ಅವ್ರು ಏನ್ ಮಾಡ್ತಾರ ಅದು ಅವರಿಗೆ ಬಿಟ್ಟದ್ದು. ಅಷ್ಟು ವರ್ಷ ನಾವು ಭೂಮಿಯನ್ನಂತೂ ಖಂಡಿತ ಹಡಿಲಾಗ್ಲಿಕ್ಕೆ ನಾವು ಬಿಡುದಿಲ್ಲ. ಈಗ ಕೃಷಿ ಜಮೀನಲ್ಲಿಯೂ ಕೂಡ ಒಂದು ಉತ್ತಮವಾದಂತಹ ಒಂದು ಸಂಪಾದನೆ ಅಥವಾ ಒಂದು ಆದಾಯ ಬರಬೇಕಿದ್ರೆ ಒಂದು ಸ್ಪಷ್ಟವಾದಂತಹ ಒಂದು ಯೋಜನೆ ಬೇಕಾಗ್ತದೆ. ಪ್ರತಿ ತಿಂಗಳು ಪ್ರತಿ ವಾರವೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆದಾಯ ಬರಬೇಕು ಅಂತಂದ್ರೆ ಈ ಯೋಜನೆಯನ್ನ ಹೇಗೆ ಮಾಡ್ಕೊಂಡಿದ್ದೀರಿ? ಯೋಜನೆ ಅಂದ್ರೆ ಕೃಷಿಯಲ್ಲಿ ಜಾಸ್ತಿ ನನ್ನ ಗಂಡ ಅಂದೆ ಏನಿದ್ರು ಪ್ಲಾನ್ ಎಲ್ಲ ಮಾಡ್ಕೊಳ್ಳೋದು ಅವ್ರೆ, ಅವರೊಟ್ಟಿಗೆ ನಾವು ಸಪೋರ್ಟಿ ಆಗಿರ್ತೇವೆ. ಅವರಂದ್ರೆ ಔಷಧಿ ಹೊಡೆಯುವಾಗ ಸಹ ನಾವು ಬೇರೆಯವ್ರನ್ನ ಹೇಳುದು, ನಾವೇ ಅವರು ಮುಂದಕ್ಕೆ ಹೋಗಿ ನಾವು ಅವರೊಟ್ಟಿಗೆ ಹೋಗಿ ಅವ್ರಿಗೆ ಹಾ ಹೀಗೆ ಮಾಡು ಅಂದ್ರೆ ಅದಕ್ಕೆ ಸಪೋರ್ಟ್. ನಮ್ಮ ಮಗ ಸಹ ಅಷ್ಟೇ, ಅವನಿಗೂ ಅವನ ಅಪ್ಪನ ಒಂದು ಸ್ವಲ್ಪ ಬರ್ಬೋದು ಅಂತ ಕಾಣ್ತದೆ. PUC ಮಾಡ್ತಿದ್ದಾನೆ, PCMB ತಗೊಂಡಿದ್ದಾನೆ. ಆದ್ರೂ ಅವನಿಗೆ ಕೃಷಿಯಲ್ಲಿ ತುಂಬಾ ಇಂಟ್ರೆಸ್ಟ್ ಇಷ್ಟರಿಗೂ ಉಂಟು, ಅದೇ ಉಳಿಬೇಕು ಅನ್ನೋದು ನಮ್ಮ ಆಸೆ. ಎಲ್ಲರೂ ಇಂಜಿನಿಯರ್ ಮೆಡಿಕಲ್ ಹೀಗೆಲ್ಲ ಹೋಗ್ತಾರೆ, ನನ್ನ ಮಗ ಕಲಿಬೇಕು ಒಂದು, ನಾವು ಇಷ್ಟು ಮಾಡಿದಾಗ ಅವನು ಒಳ್ಳೆ ಕಲ್ತು ಇದಾಗ್ಬೇಕು. ಆದ್ರೆ ದೊಡ್ಡೇನು ಆಫೀಸರ್ ಆಗ್ಬೇಕನ್ನೋ ಆಸೆಯನ್ನು ಖಂಡಿತ ಇಟ್ಕೊಂಡಿಲ್ಲ. ಆದ್ರೆ ಅವನು ಮನುಷ್ಯನಾಗಿ ಎಲ್ರಿಗೊಂದು ಸಮಾಜದಲ್ಲಿ ಎಲ್ರಿಗೂ ಹೆಲ್ಪ್ ಆಗುವ ಹಾಗೆ ಎಲ್ಲರನ್ನು ಒಳ್ಳೆ ರೀತಿಯಲ್ಲಿ ಇದ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಉಂಟು. ಕೃಷಿಯನ್ನಂತೂ ಹಾಳು ಮಾಡಬಾರ್ದು ಅವನು ಸಮುಂದೆ, ಯಾಕಂದ್ರೆ ಅವನ ಅಪ್ಪನ ಅದ್ರಲ್ಲಿ 3 ಎಕರೆ ಜಾಗ ಉಂಟು ನಮ್ಗೆ. ಅದು ಯಾವತ್ತೂ ಹಾಳಾಗಿ ಹೋಯ್ತು ಅನ್ನೋ, ಅಂದ್ರೆ ಅವನ ಅಪ್ಪ ಒಳ್ಳೆ ಮಾಡಿದ್ದಾರೆ, ನೀನು ಹಾಳು ಮಾಡಿದಿ ಒಬ್ಬನೇ ಮಗ ಆಗ್ಲಿಕ್ಕೆ ಹೋಗಿ ಹಾಳು ಮಾಡಬಾರ್ದು ಅನ್ನೋ ಆಸೆ ಉಂಟು. ಹಾಗೆ ಅವನನ್ನು ಬೆಳೆಸಿದ್ದೇವೆ, ಅವನಿಗೂ ಕೃಷಿಯಲ್ಲಿ ತುಂಬಾ ಆಸೆ ಸಹ ಉಂಟು, ಅದನ್ನು ಉಳಿಸ್ತಾನೆ ಅನ್ನೋ ಒಂದು ಆಸೆ ಸಹ ಇಟ್ಕೊಂಡಿದ್ದೇವೆ. ಈಗ ಪ್ರಸ್ತುತ ಒಂದು ಪರಿಸ್ಥಿತಿಯಲ್ಲಿ ಕೃಷಿ ಬದುಕಿನಲ್ಲಿ ಎದುರಿಸುವಂತಹ ಸವಾಲುಗಳು ಏನೇನು? ಸವಾಲ್ ಅಂದ್ರೆ ಸುಮಾರು ರೀತಿಯಲ್ಲಿ ಉಂಟು. ಯಾವುದನ್ನು ಒಂದು ಮಾಡಿದ್ರು, ಹೈನುಗಾರಿಕೆ ಮಾಡಿದ್ರು ಸಹ ಇವತ್ತು ಹಾಕಿ ನಾಳೆ ತೆಗಿತೇನೆ ಅನ್ನೋದು ಖಂಡಿತ ಇಲ್ಲ. ನಾವು ಇಲ್ಲಿ ಬಂದ ನಂತರ ಫಸ್ಟಿಗೆ ದನ ಕಟ್ಟಿ ಸಣ್ಣ ಒಂದು ಹಟ್ಟಿಯಲ್ಲಿ 2 ದನ ಕಟ್ಟಿ ಮುದ್ರಾಡಿ ಡೈರಿಗೆ ಹಾಲು ಹಾಕಿದವರು. ಅದರ ನಂತರದಲ್ಲಿ ಇಲ್ಲಿ ಅವರೆಲ್ಲ ನಾವು ಹಾಲು ಹಾಕಿದ್ ನೋಡಿ ನಾವು ಸಹ ದನ ಕಟ್ಟಬೇಕಂತ ಹೇಳುವಾಗ ನನ್ನ ಗಂಡ ಮತ್ತೆ ಇಲ್ಲಿನ ಆಸುಪಾಸಿನ ಕೆಲವರೆಲ್ಲ ಒಟ್ಟಾಗಿ ನಮ್ಮ ಊರಿಗೊಂದು ಡೈರಿ ತರಬೇಕಂತ ತುಂಬಾ ಪ್ರಯತ್ನ ಮಾಡಿದ್ರು. ಹಾಗೆ ನಾವೇ ಒಂದು 3 ಸೆನ್ಸ್ ಜಾಗ ಸಮೇತ ನಾವು ಪರ್ಚೇಸಿಂಗ್ ಜಾಗ ಇದು, ಆದ್ರೂ ನನ್ನ ಗಂಡ 3 ಸೆನ್ಸ್ ಜಾಗವನ್ನು ದಾನ ಪತ್ರ ರೂಪದಲ್ಲಿ ಕೊಟ್ಟು ಈ ಊರಿಗೊಂದು ಡೈರಿಯನ್ನು ಉಳಿಸಿಕೊಂಡಿದ್ದೇವೆ. ಆ ಡೈರಿಗೆ ಎಲ್ರಿಗೂ ಹೆಲ್ಪ್ ಆಗ್ತಾ ಉಂಟು. ಆದ್ರೆ ಹೈನುಗಾರಿಕೆಯಲ್ಲಿ ನಾವು ಏನೋ ಒಂದು ಸಾಧನೆ ಮಾಡ್ತೇವೆ ಅನ್ನೋದು ಮಾತ್ರ ಕಷ್ಟ ಉಂಟು. ಆದ್ರೆ ಮನೆಯಲ್ಲಿ ತೃಪ್ತಿ ಅಂತ ಉಂಟು ಹೈನುಗಾರಿಕೆ ಮಾಡಿದವನಿಗೆ. ದನ ಕಟ್ಟಿದ ಹೊರಗೆ ಹೋಗ್ಲಿಕ್ಕಿಲ್ಲ ಅನ್ನೋ ಕೆಲವು ಅಭಿಪ್ರಾಯ ಉಂಟು, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಬರ್ಲಿಕ್ಕೆ ಆಗುದಿಲ್ಲ, ಅದು ಸಹಜ. ಆದ್ರೆ ದನ ಕಟ್ಟಿ ಮನೆಯಲ್ಲಿ ಒಂದು ಹಾಲು ಅನ್ನ ಊಟ ಮಾಡ್ತೇವೆ ಅನ್ನೋದಕ್ಕೊಂದು, ಮಕ್ಕಳನ್ನು ಸಾಕೊಂಡು ಎಜುಕೇಶನ್ಗಾದ್ರು ಒಂದು 10 ರೂಪಾಯಿ ಇದ್ದೇ ದಿನಕ್ಕೊಂದು ಹಾಲು ಹಾಕ್ತಾ ಬರುವ, ಹಿಂಡಿ ಹಾಕೊಂಡು ಅದಕ್ಕೇನೋ ಒಂದು ಮನೆಯಲ್ಲಿ ಸಹ ಹಾಲು ಇರ್ತದೆ, ಹಾಕಿದ್ರಲ್ಲಿ ಏನೋ ಒಂದು ಮಕ್ಕಳ ಬಸ್ ಚಾರ್ಜಿಗೆ ಆಗ್ತದೆ, ಮತ್ತೇನೋ ಒಂದು ಸ್ವಲ್ಪ ಹೊರಗಿನ ಸಂಪಾದನೆ ಮಾಡಿ ಮಕ್ಕಳ ಎಜುಕೇಶನ್ಗಾಗ್ಲಿ, ಹೆಂಗಸರ ಕೈಯಲ್ಲಿ ಏನೋ ಒಂದು ಹಣದ ವ್ಯವಹಾರ ನಡೀತಾ ಇರ್ತದೆ. ಅದಕ್ಕೊಂದು ಹೈನುಗಾರಿಕೆ ಖಂಡಿತ ಒಳ್ಳೆ ರೀತಿಯಲ್ಲಿ ಮನೆಯಲ್ಲಿ ಮಹಿಳೆಯರಿಗೆ ಒಂದು ಕೆಲಸನೂ ಆಗ್ತದೆ. ಈಗ ಅಂದ್ರೆ ಒಬ್ರು ಇಬ್ರು ಇರುದು, ಗಂಡ ಹೊರಗೆ ಹೋದ್ರೆ ಹೆಂಗಸಿಗೆ ಏನು ಕೆಲಸ ಇಲ್ಲ ಅನ್ನೋಾಗ ದನ ಸಾಕಿ ಒಂದು ವ್ಯವಹಾರ ಮಾಡ್ಬೋದು. ಆದ್ರೆ ಈಗ ನಮ್ಮ ಪರಿಸ್ಥಿತಿ ಆಗಲ್ಲ, ನಾನು ಹೊರಗೆ ಹೋಗ್ತಿರೋ ನನ್ನ ಗಂಡ ಇಬ್ರು ನಾವು ಒಟ್ಟಿ ಸೇರ್ಕೊಂಡು ಮಾಡ್ತಾ ಇದ್ದೇವೆ. ನನ್ನ ಗಂಡ ಹಾಲು ಕರೆಯೋದ್ರಿಂದ ಎಲ್ಲದಕ್ಕೂ, ನಾನಿಲ್ಲ ಅಂತಂದ್ರೆ ಎಲ್ಲವನ್ನ ಅವರೇ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನು ಹೇಗೆ ಮಾಡ್ತೀರಿ? ಈ ಸಗಣಿ ಗಂಜಲ ಇಂಥದ್ರನ್ನೆಲ್ಲ ಉಪಯೋಗ ಹೇಗೆ ಕೃಷಿಯಲ್ಲಿ? ಗೋಬರ್ ಗ್ಯಾಸ್ ಮಾಡ್ತಾ ಇದ್ದೇವೆ. ಗೋಬರ್ ಗ್ಯಾಸ್ ಇಂದ ಹೊರ ಬಂದದನ್ನು ಕೃಷಿಗೆ ಕಾಂಪೋಸ್ಟ್ ಅಲ್ಲ, ಡ್ರಮ್ ಅಲ್ಲಿ ಇಟ್ಟು ಸ್ಲರಿ ಮಾಡಿ ಹೊರಗೆ ತೋಟಕ್ಕೆ ಹಾಕ್ತಾ ಇದ್ದೇವೆ. ನಾವೇ ತಗೊಂಡೋಗಿ ಹಾಕುದು, ಪಂಪಲ್ಲಿ ಏನು ಹಾಕ್ತಾ ಇಲ್ಲ. ಒಂದೊಂದು ಬಕೆಟ್ ಆಗಿ ಹೀಗೆ ಹಾಕ್ತಾ ಇದ್ದಾರೆ. ಮತ್ತೆ ತರಕಾರಿ ಮಾಡ್ತೇವೆ, ಬಸಳೆ ತೊಂಡೆ ಎಲ್ಲ ಅದಕ್ಕೆಲ್ಲ ಹಾಕ್ತಾ ಇದ್ದೇವೆ. ಹಾಗೆ ನಮಗೆ ಮನೆಯಲ್ಲಿ ಹೊರಗಿಂದ ತಂದ ತರಕಾರಿಗಿಂತ ಮನೆಯಲ್ಲಿ ಮಾಡಿದ ತರಕಾರಿ ಒಳ್ಳೆ ರೀತಿಯಲ್ಲಿ ನಮ್ಗೆ ತಿನ್ಲಿಕ್ಕೆ ಸಿಗ್ತಾ ಉಂಟು. ಕೃಷಿಯನ್ನು ಬಿಟ್ಟು ಸ್ವಲ್ಪ ಗ್ರಾಮ ಪಂಚಾಯತ್ ಕಡೆಗೆ ಬರುವ, ನೀವು ಗ್ರಾಮ ಪಂಚಾಯತಲ್ಲಿ ಕಳೆದ 10 ವರ್ಷದಿಂದ ಸದಸ್ಯರಾಗಿದ್ರಿ, ಕಳೆದ 1 ವರ್ಷದಿಂದ ಅಧ್ಯಕ್ಷರಾಗಿದ್ರಿ. ಗ್ರಾಮ ಪಂಚಾಯತಿಯ ಒಂದು ನಿಭಾವಣೆ ಅಥವಾ ಒಂದು ನಿರ್ವಹಣೆ ಮಾಡುವಂತಹದ್ದು ಮತ್ತು ಗ್ರಾಮದ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತ್ನ ಪಾತ್ರ ಏನು ಅಂತ? ಗ್ರಾಮ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತಿ ಪಾತ್ರ ಪ್ರಮುಖ ಅಂತ ಹೇಳ್ಬೇಕು. ಆದ್ರೆ ನಾನು ಕಳೆದ 2 ಬಾರಿ ಆಯ್ಕೆ ಆದ್ರೂ ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ 8 ವರ್ಷ ಕೆಲಸ ಮಾಡ್ಕೊಂಡಿದ್ದೆ. ಹಾಗಾಗಿ ಗ್ರಾಮ ಪಂಚಾಯತಿಯ ಇದು ನನ್ನ ಹೆಚ್ಚೇನು ಸದಸ್ಯ ಆಗಿರ್ಲಿಕ್ಕೆ ಹೋಗಿ ಜಾಸ್ತಿ ಏನು ಅದಕ್ಕೆ ಒತ್ತಡ ಕೊಡ್ತಾ ಇರ್ಲಿಲ್ಲ. ಯೋಜನೆಗೆ ಒತ್ತು ಕೊಡ್ತಾ ಇದ್ದೆ, ಸದಸ್ಯನ್ನು ಮೇಂಟೈನ್ ಮಾಡ್ತಾ ಇದ್ದೆ. ಈಗ ಕಳೆದ 1 ವರ್ಷದಿಂದ ಅಂದ್ರೆ ಅಧ್ಯಕ್ಷ ಸ್ಥಾನ ನನಗೆ ಬರ್ಲಿಕ್ಕೆ ಹೋಗಿ ಸ್ವಲ್ಪ ಅದು ಹೆವಿ ಅಂತ ಕಾಣ್ತಾ ಉಂಟು. ಯಾಕಂದ್ರೆ ಪಂಚಾಯತಿಗೆ ಹೋಗುದು ಬರೋದು ದೊಡ್ಡ ಸಮಸ್ಯೆ ಅಲ್ಲ, ಆದ್ರೂ ರಾಜಕೀಯದ ಒಂದು ಬೆಳವಣಿಗೆಯಿಂದ ಅದು ಸ್ವಲ್ಪ ಅಂದ್ರೆ ನಾವು ಜನರೊಟ್ಟಿಗೆ ಬೆರೀತಿರ್ಲಿಕ್ಕೆ ಹೋಗಿ, ಯಾವುದೇ ರಾಜಕೀಯ ಪಕ್ಷ ಹಾಗೆ ಅಂತಲ್ಲ, ಪಂಚಾಯತಿ ಅಂದ್ರೆ ರಾಜಕೀಯ ಪಕ್ಷ ಇಲ್ಲ, ಜನಸಾಮಾನ್ಯರಿಗೆ ನಾವು ಕೊಡುವಂತ ಒಂದು ಸೇವೆ. ಅಲ್ಲಿ ಯಾರು ಬಂದ್ರು ಸಹ ನಾವು ಸೇವೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಕೊಡ್ತಾನೆ ಬರ್ತಾ ಇದ್ದೇವೆ, ಕೊಡ್ತಾನೂ ಇದ್ದೇವೆ. ಅದಕ್ಕೆ ನಮ್ಮ ಒಂದು 18 ಜನರ ಟೀಮ್ ಅಂದ್ರೆ ನಾವು ಆಯ್ಕೆ ಆದ್ ಬಂದ ನಮ್ಮ ಪಂಚಾಯತಿ ಬಳಗ, ಅದ್ರಲ್ಲಿ ಎಲ್ಲರೂ ನನಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಊರಿನವರಾಗ್ಲಿ ಎಲ್ಲದಕ್ಕೂ ನಂಗೆ ಪಂಚಾಯತ್ ಸಿಬ್ಬಂದಿಗಳಾಗ್ಲಿ PDO ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಂಗೆ ಸಪೋರ್ಟ್ ಆಗಿದ್ದಾರೆ. ಅದರಲ್ಲೇನು ಅಲ್ಲ ಅಂತ ಹೇಳಲಿಕ್ಕಿಲ್ಲ, ನಾವು ಒಳ್ಳೆ ರೀತಿಯನ್ನು ಸೇವೆಯನ್ನು ಸಹ ಕೊಡ್ತಾ ಇದ್ದೇವೆ. ಈಗ ಕೇಂದ್ರ ಸರ್ಕಾರದಾಗಬಹುದು, ರಾಜ್ಯ ಸರ್ಕಾರವಾದಾಗಬಹುದು, ಬೇರೆ ಬೇರೆ ಯೋಜನೆಗಳ ಅನುಷ್ಠಾನ ಗ್ರಾಮ ಪಂಚಾಯತ್ ಮೂಲಕ ನಡೀತದೆ. ಇದರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಈಗ ಉದ್ಯೋಗ ಖಾತ್ರಿ ಯೋಜನೆ ಆಗ್ಬಹುದು ಅಥವಾ ಆರೋಗ್ಯ ವಿಮೆಗೆ ಸಂಬಂಧಪಟ್ಟಂತಹದ್ದಾಗಬಹುದು ಅಥವಾ ಜನಜಾಗೃತಿ ಆಗ್ಬಹುದು, ಇದರ ಬಗ್ಗೆ? ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ನಾವು ಪಂಚಾಯತಿಯಲ್ಲಿ ಉದ್ಯೋಗ ಚೀಟಿ ಅಂತ ಮಾಡಿಕೊಂಡು ಅವ್ರಿಗೆ ನಾವು ಕೆಲಸ ಕೊಡುವಂತ ಮುನ್ನರ್ದಿಂದಲೇ ಕೆಲಸ ಕೊಡುವಂತ ಒಂದು ಕಾರ್ಯಕ್ರಮ ನಮ್ಮ ಪಂಚಾಯತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಅಂದ್ರೆ ಹಿಂದೆ ಸಹ ಮಾಡಿಟ್ಟಿದ್ದಾರೆ, ಕಳೆದ ಇದರಲ್ಲಿ ಈ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ತುಂಬಾ ಜಾಬ್ ಕಾರ್ಡ್ ಆಗಿದೆ. ಎಲ್ಲರೂ ಬಾವಿ ಆಗ್ಲಿ ತೋಟ ಅಂದ್ರೆ ಈಗ ಕೊರೋನಾ ಬರ್ಲಿಕ್ಕೆ ಹೋಗಿ ಎಲ್ಲರೂ ಕೃಷಿಯತ್ತ ವಾಲ್ತಿದ್ದಾರೆ. ಹಾಗಿರ್ಲಿಕ್ಕೆ ಈ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋದು ತುಂಬಾ ಫಲಪ್ರದವಾಗಿ ಆಗ್ತಾ ಉಂಟು. ಯಾಕಂದ್ರೆ ಜನರಿಗೆ ಕೃಷಿ ಬೇಕಂತ ಇರ್ಲಿಕ್ಕೆ ಹೋಗಿ ಈ ಪಂಚಾಯತಿಯಲ್ಲಿ ಒಂದು ವ್ಯವಸ್ಥೆ ಇರ್ಲಿಕ್ಕೆ ಹೋಗಿ ಎಲ್ಲವೂ ತಮ್ಮ ಕೈಯಿಂದಲೇ ಹಾಕಿ ಮಾಡೋದಕ್ಕಿಂತ ಸ್ವಲ್ಪ ಏನಾದರೂ ಒಂದು ಗೌರ್ಮೆಂಟ್ ಸಿಗ್ತಾ ಉಂಟು. ಅದರಲ್ಲಿ ನಾವು ಪಂಚಾಯತಿ ಹೋಗಿ ತಗೊಳ್ಳುವ ಅನ್ನೋ ರೀತಿಯಲ್ಲಿ ಅದು ನಮ್ಮ ಪಂಚಾಯತ್ ಒಂದು ಗ್ರೇಡನ್ ಪಂಚಾಯತಿ ಆಗಿರ್ಲಿಕ್ಕೆ ಹೋಗಿ ಎಲ್ಲರೂ ಅದರ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಉದ್ಯೋಗ ಚೀಟಿ ಅಷ್ಟೇ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು, ಮಾಹಿತಿಯನ್ನು ಸಹ ಕೊಡ್ತಾ ಇದ್ದೇವೆ ಮತ್ತು ಫಾಲೋಅಪ್ ಮಾಡ್ತಾ ಇದ್ದೇವೆ, ವರ್ಕ್ ಆಗ್ತಾನೆ ಉಂಟು. ಬಾವಿ ಇರ್ಬೋದು ಮತ್ತೆ ಈ ವರ್ಷ ಬಚ್ಚಲಗುಂಡಿ ಬಂದಿದೆ ಹಟ್ಟಿ, ಹೈನುಗಾರಿಕೆಗೆ ಸಪೋರ್ಟ್ ಆಗಿ ಬಚ್ಚಲಗುಂಡಿ ಹಟ್ಟಿ ಕೊಡ್ತಾ ಇದ್ದೇವೆ, ಎರೆ ಗೊಬ್ಬರ ಮಾಡ್ತಾ ಇದ್ದೇವೆ ಅದರಲ್ಲೇ. ಮತ್ತೆ ತೋಟ ಮಾಡ್ತಾ ಇದ್ದೇವೆ, ಕೋಳಿ ಶೆಡ್ ಅನ್ನು ಸಹ ಮಾಡ್ತಾ ಇದ್ದೇವೆ. ಈ ಇನ್ನೊಂದು ವಿಚಾರ ಸಾಮಾನ್ಯವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬರುವಂತಹದ್ದು ಗ್ರಾಮ ನೈರ್ಮಲ್ಯ, ವಿಶೇಷವಾಗಿ ಘನತ್ಯಾಜ್ಯದ ಒಂದು ವಿಲೇವಾರಿ ಮಾಡುವಂತಹದ್ದಿರ್ಬೋದು ಅಥವಾ ಶುಚಿತ್ವವನ್ನು ಕಾಪಾಡುವಂತಹದ್ದಿರ್ಬೋದು, ಈ ಬಗ್ಗೆ? ಗ್ರಾಮ ನಿರ್ವಹಣೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಬಚ್ಚಲಗುಂಡಿ ಸಹ ಬರ್ತದೆ. ಬಚ್ಚಲಗುಂಡಿ ಪ್ರತಿಯೊಬ್ಬರು ಮಾಡಿದ್ರೆ ಒಂದು ಐಸಿಎನ್ಸಿ ಇರೋದ್ರಲ್ಲಿ ಅದು ತುಂಬಾ ಪ್ರಯೋಜನ ಅಂತ ಅದಕ್ಕೂ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೇವೆ. ಮತ್ತೆ ಮನೆ ಮನೆಯಿಂದ ಕಸವನ್ನು ಕಲೆಕ್ಟ್ ಮಾಡಿ ಒಂದು ಮನೆಗೆ ತಿಂಗಳಿಗೆ 30 ರೂಪಾಯಿಗೆ ತಕೊಂಡು ಎಲ್ಲಾ ಮನೆಗೆ ಹೋಗಿ ಕಸವನ್ನು ತಂದು ಇಲ್ಲಿ ನಾವು ಅದಕ್ಕೊಂದು ಘಟಕ ಮಾಡಿದ್ದೇವೆ. ಅಲ್ಲಿ ಹಸಿ ಮತ್ತೆ ಒಣ ಬೇರೆ ಬೇರೆ ಮಾಡಿದ್ದೇವೆ. ಒಣ ಕಸವನ್ನು ನಿಟ್ಟೆಗೆ ಕೊಡ್ತಾ ಇದ್ದೇವೆ, MRF ಕೊಡ್ತಾ ಇದ್ದೇವೆ. ಬಾಕಿ ಕಸವನ್ನು ಇಲ್ಲಿ ಗೊಬ್ಬರ ಮಾಡ್ತಾ ಇದ್ದೇವೆ. ಆಮೇಲೆ ಗ್ರಾಮದಲ್ಲಿ ನೀವು ಕಂಡ ಹಾಗೆ ಏನೇನು ಸಮಸ್ಯೆಗಳಿವೆ? ಸಮಸ್ಯೆಗಳು ಎಷ್ಟು? ನೀರು, ರಸ್ತೆ ಇದೆಲ್ಲ ಕರೆಕ್ಟ್ ಆಗಿ ಉಂಟಾ? ಕುಡಿಯುವ ನೀರಿದ್ದು ಸಾಧಾರಣ ತೊಂದರೆ ಇಲ್ಲ, ಇಲ್ಲ ಅಂತ ಹೇಳುದಿಲ್ಲ, ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಮನೆ ಮನೆಗೆ ಗಂಗೆ ಅಂತ JJM ಇದೊಂದು ಕಾರ್ಯಕ್ರಮ ಆಗ್ತಾ ಉಂಟು. ಈಗ ಬಹುಗ್ರಾಮ ಹೌದು, ಅದು ಪೂರ್ತಿ ಆಗ್ಲಿಲ್ಲ, ಕಲೆಕ್ಷನ್ ಕೊಡ್ಲಿಕ್ಕೆಲ್ಲ ಬಾಕಿ ಉಂಟು. ಆದ್ರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಆಗ್ತಾ ಉಂಟು. ನೀರು ಬಿಡುವವರೇ ಆಗ್ಲಿ ಅಥವಾ ನೀರು ತಗೊಳ್ಳುವವರೇ ಆಗ್ಲಿ, ನಾವು ವರ್ಷವಿಡೀ ತಗೊಳ್ಳೋದಿದ್ರು ಹಣವನ್ನು ಕಟ್ಟಿ ನೀರನ್ನು ತಗೊಳ್ತಿದ್ದಾರೆ, ಬಳಸ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಆಗ್ತಾ ಉಂಟು. ಈಗ ಸಾಮಾನ್ಯವಾಗಿ ಗ್ರಾಮ ಸಭೆ ಎನ್ನುವಂತಹದ್ದು ಸಕ್ರಿಯವಾಗಿ ಜನರು ತೊಡಗಿಸಿಕೊಳ್ಬೇಕು ಅನ್ನುವಂತಹ ಒಂದು ವಿಚಾರ, ಇದಕ್ಕೆ ಬರುವವರ ಸಂಖ್ಯೆಯು ಕೂಡ ಬಹಳಷ್ಟು ಕಡಿಮೆ ಇರ್ತದೆ ಸಾಮಾನ್ಯವಾಗಿ, ನಿಮ್ಮ ಗ್ರಾಮದಲ್ಲಿ ಹೇಗಿದೆ? ಇಲ್ಲ, ಗ್ರಾಮ ಸಭೆಯಲ್ಲಿ ಎಲ್ಲರೂ ನಮ್ಗೆ ಸಪೋರ್ಟ್ ಆಗಿ ಬರ್ತಾರೆ. ಅಲ್ಲಿ ಏನಾದ್ರೂ ಇದ್ರೆ ಉದ್ದೇಶ ಹೇಳ್ತಾರೆ, ಈ ರೀತಿ ಆಗ್ಬೇಕಿತ್ತು ಅಂತ ಹೇಳ್ತಾರೆ, ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ಎಷ್ಟು ದಿವಸಕ್ಕೊಂದ್ಸರಿ ಗ್ರಾಮ ಸಭೆ? 6 ತಿಂಗಳಿಗೆ. ವರ್ಷಕ್ಕೆ 2 ಗ್ರಾಮಸಭೆಯನ್ನು ಮಾಡ್ತಾ ಇದ್ದೇವೆ. ಕಳೆದ ಕೊರೋನಾ ಟೈಮಲ್ಲಿ ಆಗಿರಲಿಲ್ಲ, ಅದರ ನಂತರ ನಾವು ಮಾಡಿದ್ದೇವೆ. ಒಳ್ಳೆ ರೀತಿಯಲ್ಲಿ ಸಹಕಾರ ಉಂಟು ಜನರದ್ದು. ಈಗ ಬೇರೆ ಬೇರೆ ಅಭಿಯಾನಗಳು ಅಂದ್ರೆ ವಿಶೇಷವಾಗಿ ಆರೋಗ್ಯ ಅಭಿಯಾನ ಅಥವಾ ಪಲ್ಸ್ ಪೋಲಿಯೋದಂತ ಒಂದು ಚಟುವಟಿಕೆ ಆಗ್ಬಹುದು, ಬೇರೆ ಅಭಿಯಾನಗಳು, ಇದರ ಅನುಷ್ಠಾನದಲ್ಲಿ ಗ್ರಾಮ ಪಂಚಾಯತ್ ಏನ್ ಮಾಡ್ತದೆ? ಪಲ್ಸ್ ಪೋಲಿಯೋದು ಈ ವರ್ಷ 10 ಎಳೆಕ್ಕೆ ಆಗ್ತಾ ಉಂಟು, ಅದನ್ನು ಮಾಡ್ತಾ ಇದ್ದೇವೆ. ಮತ್ತೆ ಈ ವರ್ಷ ಕೊರೋನಾದಿದ್ರಲ್ಲಿ ಸುಮಾರು ಪ್ರೋಗ್ರಾಮ್ ಅನ್ನು ನಾವು ಅಲ್ಲಲ್ಲಿ ಹೋಗಿ ಮನೆ ಮನೆಗೆ ಮಾಡಿದ್ದೇವೆ, ಇಲ್ಲಾಂತಾದ್ರೆ ವಾರ್ಡ್ ವೈಸ್ ಮಾಡಿದ್ದೇವೆ. ಮತ್ತೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಹ ಟೆಸ್ಟಿಂಗ್, ಕೊರೋನಾ ಟೆಸ್ಟಿಂಗ್ ಮಾಡಿಸಿದ್ದೇವೆ, ವ್ಯಾಕ್ಸಿನ್ ಮಾಡಿಸಿದ್ದೇವೆ. ಮತ್ತೆ ಕೊರೋನಾ ಪಡೆ ಅಂತ ಉಂಟು, ಅದರದ್ದು 3 ತಿಂಗಳಿಗೊಂದ್ಸರ್ತಿ ಮೀಟಿಂಗ್ ಕರೆದು ಯಾವ ಯಾವ ರೀತಿಯಲ್ಲೆಲ್ಲ ಆಗ್ತಾ ಉಂಟು ಅನ್ನೋ ಬಗ್ಗೆ ಮಾಹಿತಿಯನ್ನು ಡಾಕ್ಟ್ರೇ ಬಂದು, ಸೌಮ್ಯ ಡಾಕ್ಟರ್ ಅಂತಿದ್ದಾರೆ ನಮ್ಮ ಆರೋಗ್ಯ ಇಲಾಖೆ ಆರೋಗ್ಯ ಕಾರ್ಯಕರ್ತರಾಗಿದ್ದಾರೆ, ಅವರು ಅದನ್ನು ಬಂದು ಮಾಡ್ತಾ ಇದ್ದಾರೆ. ಪಂಚಾಯತಿಯಲ್ಲಿ ಬಂದು ಮೀಟಿಂಗ್ ಮಾಡಿ ಅದರ ಬಗ್ಗೆ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡ್ತಾ ಇದ್ದೇವೆ. ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಲೈಬ್ರರಿಗೂ ಕೂಡ ಇತ್ತೀಚೆಗೆ ಬರ್ತಾ ಇದೆ ಅಂತ ಕೇಳಿದ್ವಿ, ನಿಮ್ಮಲ್ಲಿ ಹೇಗಿದೆ ಅಥವಾ ಈ ಲೈಬ್ರರಿ ಅಂತದೇನಾದ್ರು ಬಂದಿದೆಯಾ? ಲೈಬ್ರರಿ ಉಂಟು, ಒಳ್ಳೆ ಲೈಬ್ರರಿ ಉಂಟು. ಈ ವರ್ಷ ಟಿವಿ ಬಂದಿದೆ, ಮತ್ತೊಂದು ಟ್ಯಾಬ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಓದ್ಲಿಕ್ಕೆ ಅವಕಾಶ. ಹೊರಗಿನ ಯಾರೇ ಮಕ್ಕಳು ನಮ್ಮ ವ್ಯಾಪ್ತಿಯಲ್ಲಿ ಕಲಿತಿರುವ ಮಕ್ಕಳಿಗೆ ಕಷ್ಟ ಆದ್ರೆ ನಮ್ಮ ಪಂಚಾಯಿತಿಯಲ್ಲೇ ಬಂದು ಕೂತ್ಕೊಂಡು ಅಥವಾ ಲೈಬ್ರರಿಯಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಬಂದು ಯಾರು ಕೂತು ಅದರ ಬಗ್ಗೆ ಪುಸ್ತಕವನ್ನು ಓದಿ ತಿಳ್ಕೊಳ್ಬಹುದು, ಎಲ್ಲಾ ವಿಷಯದ ಬಗ್ಗೆ ಪುಸ್ತಕಗಳು ಎಲ್ಲ ವ್ಯವಸ್ಥೆ ಉಂಟು. ಜನರಿಗೆ ಮಾಹಿತಿಯನ್ನು ಒದಗಿಸುವುದಕ್ಕಾಗಬಹುದು ಅಥವಾ ಒಂದು RTC ಅಂತ ಒಂದು ಕಾಪಿ ಬೇಕು ಅಂತ ಯಾವ ರೀತಿಯ ಒಂದು ವ್ಯವಸ್ಥೆ ಇದೆ? RTC ಕಾಪಿ ನಮ್ಮಲ್ಲಿ ಈಗ ಅದರದ್ದು ಇದಾಗ್ತೇ ಇಲ್ಲ. ಬೇರೆ ಎಲ್ಲ ವ್ಯವಸ್ಥೆಯನ್ನು ನಾವು 911 ಅದೆಲ್ಲ ಮಾಡಿಕೊಡ್ತೇವೆ. RTCಯನ್ನು ನಮ್ಮ ಇದರಲ್ಲಿ ಈಗ ತೆಗಿಲಿಕ್ಕೆ ಬರ್ತಾ ಇಲ್ಲ. ಜನರಿಗೆ ಮಾಹಿತಿಯನ್ನು ಒದಗಿಸುವುದಕ್ಕೆ ಈಗ ಫಲಕವನ್ನು ಅಳವಡಿಸುವಂತಹದ್ದಾಗುತ್ತೆ, ಭಿತ್ತಿ ಪತ್ರಗಳಾಗಬಹುದು, ಇಂಥದ್ದೆಲ್ಲ ವ್ಯವಸ್ಥೆ ಉಂಟಾ? ನೋಟಿಸ್ ಬೋರ್ಡ್ ಅಲ್ಲಿ ಹಾಕುವಂತ ನೋಟಿಸ್ ಬೋರ್ಡ್ ಹಾಕ್ತೇವೆ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಮತ್ತೆ ನಮ್ಮ 18 ಜನ ಮೆಂಬರ್ಸ್ ಅವರು ಅದನ್ನು ಮಾಹಿತಿಯನ್ನು ಆಯಾಯ ವಾರ್ಡಿಗೆ ಅವರು ಪಸರಿಸುತ್ತಿದ್ದಾರೆ. ಜನರಿಂದ ಯಾವ ರೀತಿ ಒಂದು ಸಹಕಾರ ಕೊಡ್ತಾ ಇದ್ದಾರೆ, ಸಹಕಾರದ ನಿರೀಕ್ಷೆಯಲ್ಲಿದ್ದೀರಿ? ಸಹಕಾರ ಅಂದ್ರೆ ಎಲ್ಲರೂ ನಮ್ಮ ಪಂಚಾಯಿತಿಗೆ ಬರಬೇಕು, ಏನಿದ್ರು ಪಂಚಾಯಿತಿಗೆ ಬಂದು ತಿಳ್ಕೊಂಡ್ರೆ ಮಾತ್ರ ಅಂತ ನನ್ನದೊಂದು ಅಭಿಪ್ರಾಯ. ಯಾಕಂದ್ರೆ ಏನೇ ವಿಷಯ ಇದ್ರು ಯಾರೋ ಏನೋ ಹೇಳಿದ್ದನ್ನು ಊರಲ್ಲಿ ಅದನ್ನು ಅಂದ್ರೆ ಗಾಬುಟ ಮಾಡಬಾರ್ದು, ಅಲ್ಲಿ ಪಂಚಾಯಿತಿ ಅದಾಗುದಿಲ್ಲ ಇದಾಗುದಿಲ್ಲ ಅಂತ ಹೇಳಬಾರ್ದು. ಪ್ರತಿಯೊಬ್ರು ಪಂಚಾಯಿತಿ ಬಂದು ಅಧ್ಯಕ್ಷರಾಗ್ಲಿ BDO ಆಗ್ಲಿ ಅಥವಾ ನಮ್ಮ ಯಾವುದೇ ಕೆಲಸ ಆಗ್ಲಿ ಪಂಚಾಯಿತಿ ಬಂದು ತಿಳ್ಕೊಂಡು ಅವರು ಮಾಡ್ಕೊಂಡು ಹೋಗ್ಬೇಕು. ಅಲ್ಲಂತಾದ್ರೆ ಮಾಹಿತಿ ಆದರೂ ನಮ್ಮನ್ನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಬೇಕು ಅನ್ನೋದು ನನ್ನದೊಂದು ಆಸೆ ಉಂಟು. ಯಾಕಂದ್ರೆ ಅಲ್ಲಿ ಹೋದ್ರೆ ಅಂದ್ರೆ ನಮಗೊಂದು ಸಮಸ್ಯೆ ಉಂಟು. ನಮ್ಮ ಪಂಚಾಯಿತಿಯಲ್ಲಿ ಈಗ PDO ಚಾರ್ಜ್ ಅಲ್ಲಿ ಇದ್ದಾರೆ, ಶಿವಪುರದ PDO ನಮ್ಗಿದ್ದಾರೆ, ಬರ್ತಾರೆ ವಾರದಲ್ಲಿ 2 ದಿವಸ, ಶನಿವಾರ ಸಿಕ್ಕಿದ್ರೆ 3 ದಿವಸ ಬರ್ತಾರೆ. ಬರುವಾಗ ಒಂದೆರಡು ದಿವಸ ಇಲಾಖೆ ಮೀಟಿಂಗ್ ಏನಾದ್ರೂ ಹೊರಗಿರ್ತಾರೆ. ಹಾಗಿರುವಾಗ ಒಂದು ದಿವಸ ಮಾತ್ರ ನಮಗೆ ಪಂಚಾಯತಿಯಲ್ಲಿ ಸಿಗುವಾಗ ನಮ್ಮ ಕೆಲಸಗಳು ಸ್ವಲ್ಪ ನಿಧಾನ ಆಗ್ತಾ ಉಂಟು. ಹಾಗಿರುವಾಗ ಪಂಚಾಯಿತಿ ಹೋದ್ರೆ ಆ ಕೆಲಸ ಆಗುದಿಲ್ಲ, ಈ ಕೆಲಸ ಆಗುದಿಲ್ಲ ಅನ್ನೋ ಒಂದು ಜನರ ಅಭಿಪ್ರಾಯನ ಕೇಳ್ತಾ ಇದ್ದೇನೆ. ಆದ್ರೆ ಡೈರೆಕ್ಟ್ ಆಗಿ ನಮ್ಮ ಬುಡಕ್ಕೆ ಬರುದಿಲ್ಲ, ನಾವು ಹೇಳಿದ್ರೆ ಅದನ್ನ ಏನಂತ ತಿಳ್ಕೊಂಡು ಅದಕ್ಕೆ ಸರಿಯಾದ ಮಾಹಿತಿಯನ್ನು ಅವ್ರಿಗೆ ಕೊಡ್ತಾ ಇದ್ದೇವೆ. ಹಾಗಿರುವಾಗ ಅಲ್ಲಲ್ಲಿ ಹೇಳುವುದಕ್ಕಿಂತ ಡೈರೆಕ್ಟ್ ಆಗಿ ಸ್ವತಃ ಅವರೇ ಬಂದು ನನ್ನದೊಂದು ಇಂತ ಒಂದು ಕೆಲಸ ಆಗ್ಲಿಲ್ಲ ಯಾಕೆ ಏನಂತ ಕೇಳಬೇಕಂತ ನನ್ನದೊಂದು ಮಾತ್ರ ಅಭಿಪ್ರಾಯ ಉಂಟು. ಬಹಳ ಸಂತೋಷ ಉಷಾ ಹೆಬ್ಬಾರ್ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರಿ, ಜೊತೆಗೆ ಕೃಷಿಯನ್ನು ಜೊತೆ ಜೊತೆಗೆ ಕೊಂಡು ಹೋಗ್ತಾ ಇದ್ರಿ, ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಗ್ರಾಮ ಪಂಚಾಯತ್ ಮೂಲಕ ಗ್ರಾಮಾಭಿವೃದ್ಧಿಯ ಕುರಿತು ಕಾರ್ಕಳ ತಾಲೂಕು ವರಂಗ ಗ್ರಾಮದ ಉಷಾ ಎಂ ಹೆಬ್ಬಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಅವ ಬಾಟ್ಲಿಗೆ ಹಾಲು ಹಾಕೊಡು ನೋಡ ಅಶಕ್ಕ, ಮಗು ಹೆಂಗ್ ರಚ್ಚಿ ಹಿಡಿತೈತೆ. ಯಾಕವ ಬಾಟ್ಲಿ ಹಾಲು? ಮಗಿಗೆ 6 ತಿಂಗಳು ತುಂಬೋ ಗಂಟ ನೀನೆ ಎದೆ ಹಾಲು ಕುಡ್ಸು, ಇಲ್ಲಾಂದ್ರೆ ಕೂಸಿನ ಆರೋಗ್ಯ ಹಾಳಾಯ್ತದ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತದೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಮಿತ್ರರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 47,000 ರಿಂದ 52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 38,000 ರಿಂದ 45,000 ರೂಪಾಯಿ, ಕೋಕಾ 25,000 ರಿಂದ 35,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 7,500 ರಿಂದ 11,000 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,000ಕ್ಕೆ 18,000 ರಿಂದ 20,000 ರೂಪಾಯಿ, ಎರಡನೇ ವರ್ಗದ್ದು 10,000 ರಿಂದ 16,000 ರೂಪಾಯಿ, ಸ್ಥಳೀಯ ಗಿರಣಿಯ ಬೆಳ್ತಿಗೆ ಅಕ್ಕಿ ಕ್ವಿಂಟಾಲ್ಗೆ 2,000ರಿಂದ 2,750 ರೂಪಾಯಿ,